ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕೃಷಿ ಬದುಕಿನ ಅನುಭವ ಕುರಿತಂತೆ ಚನ್ನರಾಯಪಟ್ಟಣ ತಾಲೂಕು ತಗಡೂರಿನ ಕೃಷಿಕ ಸಿಟಿ ಮಂಜುನಾಥ್ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಚನ್ನರಾಯಪಟ್ಟಣ ತಾಲೂಕು ನುಗ್ಗೇಹಳ್ಳಿ ಹೋಬಳಿಯ ತಗಡೂರಿನ ಕೃಷಿಕರಾದ ಟಿಸಿ ಮಂಜುನಾಥ್ ಅವರು ನಮ್ಮೊಂದಿಗೆ ಇದ್ದಾರೆ. ಅವರ ಕೃಷಿ ಬದುಕಿನ ಅನುಭವಗಳನ್ನು ಈಗ ಅವರಿಂದಾನೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಮಂಜುನಾಥ್ ಅವರೇ. ನಮಸ್ಕಾರ. ಮಂಜುನಾಥ್ ಅವರೇ, ಎಷ್ಟು ವಯಸ್ಸು ನಿಮಗೆ? ನಮಗೆಲ್ಲ 63. 63 ವರ್ಷ ಆಯ್ತು. ಏನ್ ಓದಿದ್ರಿ? ಹೈಸ್ಕೂಲು. ಹೈಸ್ಕೂಲ್ ಓದಿದ್ರಿ, ಮುಂದಕ್ಕೆ ಓದ್ಲಿಲ್ವಾ? ಇಲ್ಲ, ಓದಲ್ಲ, ಮನೆ ಕಡೆ ತೊಂದ್ರೆ. ನಮ್ ತಂದೆಯವರು ಅಗ್ರಿಕಲ್ಚರ್, ಆರೋಗ್ಯ, ಅವ್ರಿಗೂ ಏಜ್ ಆಗಿತ್ತು. ಇಲ್ಲ, ಇದನ್ನ ಬಿಟ್ಟು ಅಗ್ರಿಕಲ್ಚರ್ ಮಾಡ್ಕೊಂಡು. ನಮ್ ತಂದೆಯವರು ಅಗ್ರಿಕಲ್ಚರ್, ನಾವು ಅದೇ. ಎಷ್ಟು ಜನ ಮಕ್ಕಳು ನೀವು? ನಮ್ಗೆ ಇಬ್ರು ಗಂಡ್ ಮಕ್ಳು. ನೀವೆಷ್ಟು ಜನ ಮಕ್ಳು? ನಾವು ಇಬ್ರು ಗಂಡ್ ಮಕ್ಳು, ಇಬ್ರು ಹೆಣ್ಮಕ್ಳು. ನಮ್ ತಂದೆಗೆ ಎಲ್ಲ ಮ್ಯಾರೇಜ್ ಆಗಿದೆ. ಹೆಣ್ಮಕ್ಳು ಚೆನ್ನಾಗಿ ಸುಖವಾಗಿದ್ದಾರೆ. ಅವ್ರು ಹೆಣ್ಮಕ್ಳು ಇಬ್ಬಿಬ್ರು ಮಕ್ಳಿದ್ದಾರೆ, ಒಬ್ಬರಿಗೆ ಒಬ್ಬೊಬ್ಬರಿಗೆ. ಅವರು ಇಂಜಿನಿಯರಿಂಗು, ಅವಳು MSc AG ಹೆಣ್ಮಕ್ಳು. ಒಬ್ಳು ತಂಗಿ ಮಗಳು, ಅವಳು MSc ಮಾಡಿದ್ದಾಳೆ. ಒಬ್ಬ MSc AG ಮಾಡಿದ್ದಾನೆ ತಂಗಿ ಮಗ. ಅವ್ರು ಬೆಂಗಳೂರಲ್ಲಿ ಅಪಾಯಿಂಟ್ ಅಲ್ಲಿದ್ದಾರೆ. ಇನ್ನೊಬ್ಬ ಮಕ್ಳು, ತಂಗಿ ಮಗಳು ಸೇಮ್ ಇರ್ಲಿಲ್ಲ ಅಂತ. ಆಕೆಗೆ ಇಬ್ರು ಗಂಡ್ ಮಕ್ಳಿದ್ದಾರೆ, ಹೆಣ್ಮಕ್ಳಿಲ್ಲ. ಅವರು ಇಬ್ರು ಮಕ್ಳು BE ಮಾಡಿದ್ದಾರೆ. ಅವರು ಫ್ಯಾಮಿಲಿ ಇಬ್ರು ಸೊಸೆರೂ ಮದುವೆ ಆಗಿದೆ ಅವ್ರದ್ದು. ಅವರು BE ಹುಡುಗಿ ಸೊಸೆಯವ್ರೆ, ಅವರು ಅಪಾಯಿಂಟ್ ಬೆಂಗಳೂರಲ್ಲೇ ಇದೆ. ನಮಗೆ ಇಬ್ರು ಗಂಡು ಮಕ್ಳಿದ್ದಾರೆ, ಒಬ್ಬ ಸಾಫ್ಟ್ವೇರ್ ಇಂಜಿನಿಯರು BE MTech, ಮತ್ತೆ ಇನ್ನೊಬ್ಬ ಮಗ BA ಡಿಗ್ರಿ ಮಾಡ್ಕೊಂಡಿದ್ದಾನೆ. ಒಬ್ಬ ಮಗ ಅದೇ ಸಾಫ್ಟ್ವೇರ್ ಇಂಜಿನಿಯರ್ ಬೆಂಗಳೂರಲ್ಲಿ ಇದ್ದಾರೆ. ಇನ್ನೊಬ್ಬ ಮಗ ಮನೆ ಹತ್ರನೇ ಕೃಷಿ ಮಾಡ್ಕೊಂಡಿದ್ದಾನೆ. ಟ್ರ್ಯಾಕ್ಟರ್ ಸೌಕರ್ಯ ಎಲ್ಲ ಇದೆ, ಬಾವಿ ಬೋರು. ನಮಗೂ 1 ಎಕರೆ ಜಮೀನಿದೆ. ತೆಂಗಿನ ಗಿಡ ತೋಟ ಮಾಡಿದೀವಿ, ಮತ್ತೆ ಅಡಿಕೆ ಗಿಡ ಮಾಡಿದೀವಿ 500. ಕಬ್ಬು, ಬಾಳೆ, ಈ ತರ ಜೋಳ, ರಾಗಿ, ಏನು ಕಿರಾಣಿ ಬೆಳಿಬೇಕು ಅಂತ ಇದೆ ಒಬ್ಬ ಮಾನವ ರೈತನಿಗೆ, ಅದನ್ನೆಲ್ಲ ಬೆಳ್ಕೊಂತೀವಿ ನಾವು. ಇವತ್ತು ನಾವು ಬೇಳೆ ಕಾಳು ಏನು ಕೊಳ್ಳಲ್ಲ. ಪ್ರಗತಿಯಾಗಿ ಏನ್ ಬೇಕೋ ಹೊರಗಡೆ ಅಂಗಡಿ, ದಿನಸಿದ ಅಂಗಡಿ ತರುವಂತದ್ದು ಇದೆಯಲ್ಲ, ಎಣ್ಣೆ ಕಾಳು ಈ ತರದ್ ಬಿಟ್ರೆ ಮಿಕ್ಕಿದ್ದೆಲ್ಲ ನಾವೇ ಬೆಳ್ಕೊಂತೀವಿ. ಹಿಂಗ ಈ ತರ ಕೃಷಿ ಮಾಡ್ಕೊಂಡಿದೀವಿ. ಕೃಷಿ ಮಾಡಕ್ಕೆ ಶುರು ಮಾಡಿ ಎಷ್ಟು ವರ್ಷ ಆಯ್ತು? ನಾವು ನಮ್ ತಂದೆಯವ್ರಿಗೂ ಕೃಷಿನೇ. ನಾವು ಅವಾಗಲೇ ನಾನು 18 ವರ್ಷದ ಹುಡುಗನಿಂದ ನಮ್ ತಾಯಿಗೆ ಹುಷಾರಿಲ್ದಂಗಾಯ್ತು, ಅವತ್ತಿಂದಲೂ ನಾವು ಕೃಷಿನೇ. ಇವತ್ತಿನವರೆಗೂ ಕಬ್ಬು, ಆಲೆಗೆಡ್ಡೆ, ಸೋರೆಕಾಯಿ ಎಲ್ಲ ಬೆಳೆದಿದೀವಿ. ಇವಾಗ ನಮಗೆ ಏನು ಸ್ವಲ್ಪ ತೊಂದರೆ ಇದೀವಿ, ಲೇಬರ್ ಪ್ರಾಬ್ಲಮ್ ಇರೋದ್ರಿಂದ ಮುಂಚೆ ಮಾಡ್ತಾ ಇದೀವಿ. ಲೇಬರ್ ಇಲ್ಲದೆ ಸ್ವಲ್ಪ ಲಾಂಗ್ ಆಗಿ, ತೆಂಗಿನ ಗಿಡ ಅಡಿಕೆ ಗಿಡ ಆದ್ರೆ ಅಷ್ಟೊಂದು ಇದಾಗಲ್ಲ, ನಾವೇ ಮಾಡ್ಕೋಬಹುದು ಲೇಬರ್ ಕಡಿಮೆ ಇದ್ದು. ಅದಕ್ಕೆ ಈ ತರ ಬೆಳೆ ದೀರ್ಘಾವಧಿ ಬೆಳೆ ಮಾಡ್ಕೊಂಡಿದೀವಿ. ಮುಂಚೆ ಈಗ ಅಲ್ಪಾವಧಿ ಬೆಳೆಯನ್ನು ಕಡಿಮೆ ಮಾಡ್ಕೊಂಡಿದೀವಿ. ಈಗ ಲೇಬರ್ ಪ್ರಾಬ್ಲಮ್ ಯಾಕೆ ಅಂತೀರಿ? ಇವಾಗೆಲ್ಲ ಹೊರಗಡೆ ಈಗ ಹಳ್ಳಿನಲ್ಲಿ ಲೇಬರ್ ಕೆಲಸ ಮಾಡಲ್ಲ. ಈಗೆಲ್ಲ ಸರ್ಕಾರ ಸವಲತ್ತು ಏನೋ ಒಂದೊಂದು ಅವ್ರಿಗೆ ಕೊಟ್ಟಿದೆ. ಒಂದ್ ಕಡೆ ಇವಾಗ ಬೇರೆ ಒಂದ್ ಗಾರ್ಮೆಂಟ್ಸ್ ಹೋದ್ರೆ ನಮ್ಗೆ 500 ರೂಪಾಯಿ ಕೊಡ್ತಾರೆ ಅಂತಾರೆ ದಿವ್ಸ. ಇವಾಗೆಲ್ಲ ಫ್ರೀ ಇರೋದ್ರಿಂದ ಅವ್ರಿಗೂ ಕೊರತೆನೆ ಇಲ್ಲ. ಇಲ್ಲಿ ಏನಕ್ಕೆ ಬಿಸಿಲಲ್ಲಿ ರೈತರು ಕೆಲಸ ಮಾಡ್ಬೇಕು? ನಾವು ಹೊರಗಡೆ ಹೋಗಿ ಜೀವನ ಮಾಡಬಹುದಲ್ಲ ನೆಮ್ಮದಿ ಶೋಕಿ. ಅವ್ರನ್ನ ಮಾಡಬಾರ್ದು ಅಂತಲ್ಲ, ಸೌಕರ್ಯ ಎಲ್ಲ ಅವ್ರಿಗೂ ಸೌಲಭ್ಯ ಚೆನ್ನಾಗಿದೆಯಲ್ಲ, ಅದರಿಂದ ಅವ್ರು ಮಾಡ್ಕಂತ ಆ ತರ ಮಾಡ್ತಾರೆ. ಲೇಬರ್ ಪ್ರಾಬ್ಲಮ್ ಇದೆ, ಅದನ್ನ ಮಾಡಕ್ ಆಗಲ್ಲ. ಅದು ನೀರಾವರಿ ಆಗೋದಕ್ಕಿಂತ ಮೊದಲು ಏನೇನು ಬೆಳ್ಕೊತಾಯಿದ್ರಿ? ನೀರಾವರಿ ಇಲ್ಲದಕ್ಕೆ ಮುಂಚೆ ಎಲ್ಲ ರಾಗಿ, ಅದೇ ಕೆರೆ ಇತ್ತು, ಕೆರೆ ಬೈಲಿದೆ. ಅವಾಗ ಮಳೆಗಾಲದಲ್ಲಿ ಕೆರೆ ತುಂಬೋದು. ಅವಾಗ ಭತ್ತ, ಕಬ್ಬು ಹೆಚ್ಚಿಗೆ ಜಮೀನು ಏರಿಯಿಂದಿದ್ದವ್ರು ಕಬ್ಬು ಹಾಕಿದ್ದಾರೆ, ನಮ್ದು ಇತ್ತು. ಇವಾಗೆಲ್ಲ ಕೆರೆಯಲ್ಲಿ ನೀರಿಲ್ಲ, ಮಳೆಗಾಲ ಈ ತರ ಒಂದ್ ಕಡೆ ಆಗುತ್ತೆ, ಒಂದ್ ಕಡೆ ಹೋಗುತ್ತೆ. ಇವಾಗೆಲ್ಲ ಹೇಮಾವತಿ ನೀರು ಆಗಿದೆ, ಈಗ ಅದು ಈ ಸಾರಿ ಪೈಪ್ ಲೈನ್ ಮಾಡಿದ್ದಾರೆ, ಇನ್ನು ಸಕ್ಸಸ್ ಆಗಿಲ್ಲ. ಮುಂದೇನಾಗುತ್ತೋ ಗೊತ್ತಿಲ್ಲ. ಇನ್ನ ನೀರಾವರಿ ಯಾವಾಗ ಮಾಡ್ಕೊಂಡ್ರಿ? ನಾವು ಅಲ್ಲೇ ಬೋರ್ವೆಲ್ ತೆಗೆಸ್ಕೊಂಡಲೇ 20 ವರ್ಷಕ್ಕೆ ಬಂತು. 20 ವರ್ಷದಿಂದ ಅದೇ ಮುಂಚೆ ಎಲ್ಲ ಅದೇ ಹೇಳಿದ ಲೇಬರ್ ಪ್ರಾಬ್ಲಮ್ ಇರಲಿಲ್ಲ. 10 ವರ್ಷದಿಂದ ಆಚೆ ಕಡೆಗೆ ಲೇಬರ್ ಇಷ್ಟೊಂದು ಪ್ರಾಬ್ಲಮ್ ಇರಲಿಲ್ಲ. ಅವಾಗ ಎಲ್ಲ ಹೈನುಗಾರಿಕೆಯಲ್ಲೂ ಮಾಡಿವು. ಹೈನುಗಾರಿಕೆ ದಶಿ ಹಸು ಆಗ್ಬೋದು, ಮತ್ತೆ ಮೇಕೆ ಆಗ್ಬೋದು, ಕುರಿ ಆಗ್ಬೋದು, ಎಲ್ಲ ಸಾಕೊಂಡಿದ್ವಿ. ಇವೆಲ್ಲ ಹೋದ್ಮೇಲೆ ಇವಾಗ ಏನಿಲ್ಲ, ಮನೆ ಬಳಕೆಗೆ ಏನ್ ಬೇಕೋ ಅಷ್ಟು ಡೈರಿ ಇದೆ ನಮ್ಮೂರಲ್ಲೇ, ಗೌರ್ಮೆಂಟ್ ಡೈರಿ ಇತ್ತು, ಸೊಸೈಟಿ ಇದೆ, ಇತ್ತು ಹೈಸ್ಕೂಲ್ ಇದೆ, ಹಾಸ್ಪಿಟಲ್ ಇದೆ, ಪ್ರತಿಯೊಂದು ಆರೋಗ್ಯ ಇಲಾಖೆನೂ ಇದೆ, ಧನಿನ ಹಾಸ್ಪಿಟಲ್ ಇದೆ, ಎಲ್ಲ ಸೌಕರ್ಯನೂ ಇದೆ, ಗ್ರಾಮ ಪಂಚಾಯತಿ ಹೆಡ್ ಕ್ವಾರ್ಟರು, ಏನ್ ತೊಂದರೆ ಇಲ್ಲ. ಈ ತರ ಮಾಡ್ಕೊಂಡು ಒಟ್ಟಿನಲ್ಲಿ ಯಾವುದು ಇಂಪ್ರೂವ್ಮೆಂಟ್ಸ್ ಬೇರೆ ಆಗಿಲ್ಲ. ರೋಡ್ಸು ಎಲ್ಲ ಸ್ವಲ್ಪ ಕಡಿಮೆ ಇದೆ. ಈಗ ಚಿಕ್ಕ ವಯಸ್ಸಿನಲ್ಲೇ ಕೃಷಿ ಕೆಲಸ ಮಾಡಕ್ ಪ್ರಾರಂಭ ಮಾಡಿದೆ ಅಂತ ಹೇಳಿದ್ರಿ, 18 ವಯಸ್ಸಿನಲ್ಲೇ ಮಾಡಿದೆ ಅಂತ ಹೇಳಿ. ಅವತ್ತಿನ ಕೃಷಿ ಹೆಂಗಿತ್ತು, ಇವತ್ತಿನ ಕೃಷಿ ಹೆಂಗಿದೆ? ಇವತ್ತಿನ ಕೃಷಿನೇ ಬೇರೆ, ಅವತ್ತೆಲ್ಲ ಹಿಂದೆ ಈಗ ದೊಡ್ಡ ರಾಗಿ ಅಂತ ಮಾಡಿವು, ಅದು ಮನೆಯಲ್ಲೇ ಬೀಜ ಅವ್ರ ಅದೇ ಕಂಟಿನ್ಯೂ ಇರುತ್ತು. ಈಗ ಒಗ್ಗರ ಜೋಳ ಅಂತ ಹಾಕಿವು, ಸಿ ಜೋಳ ಅಂತ, ಅದು ಮನೆಯಲ್ಲೇ ಬೀಜ ಇರೋದು, ಅದನ್ನ ತಗೊಂಡೋಗಿ ಹಾಕಿ ಅದನ್ನ ಬೆಳ್ಕೊಂತೀನಿ. ಅವಾಗ ಇಳುವರಿ ಕಡಿಮೆ, ಇವಾಗ ಹಂಗಿಲ್ಲ, ಟೆಕ್ನಾಲಜಿ ಇಂಪ್ರೂವ್ ಆದಂಗೆ. ಮತ್ತೆ ಇವಾಗ ಏನು ಹೈಬ್ರಿಡ್ ಎಲ್ಲ ಬಂದಿದೆ, ರಾಗಿ ಇಂಡ್ ಆಫ್ ಇಂಡ್ ಆಫ್ 9 ಅಂತ ಹೇಳಿ, MRF MR20 GP28 ಇವೆಲ್ಲ ಅಲ್ಪಾವಧಿ ಬೆಳೆನಲ್ಲಿ ಕಡಿಮೆ ಅವಧಿಲಿ ಇದೆ. ಅದು ದೊಡ್ಡ ರಾಗಿ ಅನ್ನೋದು 5-4 ತಿಂಗಳು ಕಮ್ಮಿ ಬರ್ತಾ ಇರ್ಲಿಲ್ಲ, ಅದು ಇಳುವರಿ ಕಡಿಮೆ ಇತ್ತು, ಟೇಸ್ಟ್ ಇತ್ತು ಅಷ್ಟೇ ರಾಗಿ. ಇದು ಇಳುವರಿ ಜಾಸ್ತಿ ಬರುತ್ತೆ, 20 ಕ್ವಿಂಟಲ್ ಬೇಕಾದ್ರೂ ಬೆಳಿಬಹುದು, ಅದ್ರ ಕಡೆ ಆ ಮಟ್ಟಕ್ಕೆ ಇರಲ್ಲ. ಇದ್ರ ಇವಾಗೆಲ್ಲ ಇಂಡ್ ಆಫ್ 8 ಪರವಾಗಿಲ್ಲ, 9 ಪರವಾಗಿಲ್ಲ, ಮತ್ತೆ GP28 ಇವೆಲ್ಲ 3-3.5 ತಿಂಗಳು ಇಷ್ಟ ಬೆಳೆ ಬರುತ್ತೆ. ಈ ದೊಡ್ಡ ರಾಗಿ ಅಂತ ಯಾಕೆ ಕರಿತಿದ್ರು? ಅದು ಹಿಂದೆ ಅದೊಂದು ಹೆಸರು ಹಿರಿಕರೆ ಅದನ್ನ ಕೆಟ್ಬಿಟ್ಟಿದ್ರು. ದೊಡ್ಡ ರಾಗಿ ಅಂದ್ರೆ ಬೆಳವಣಿಗೆನೆ ಹೈಟ್ ಬರೋದು, ದನಿಗೆ ಹುಲ್ಲು ಹುಲ್ಲಾಗದು, ಅದಕ್ಕೆ ಹೆಸರೇ ದೊಡ್ಡ ರಾಗಿ ಅಂತ. ದೊಡ್ಡ ರಾಗಿ ಅಂತ ಹೇಳಿ ಹುಲ್ಲು ಆಗ್ಲಿ ಮನೆಗೆ ರಾಗಿನೂ ಆಗ್ಲಿ ಅಂತ ಹೇಳಿ ಅದ್ ಬೆಳ್ಕೊಳ್ಳೋರು. ಇನ್ನು ಗದ್ದೆಗೆಲ್ಲ ನಾಟಿ ಹೆಂಗ್ ಮಾಡೋದು, ಇವಾಗೆಲ್ಲ ಅಲ್ಪಾವಧಿಲಿ AR20 ಇವೆಲ್ಲವ. ಇನ್ನು ಅವಾಗ ಏನಿತ್ತು ಗೊತ್ತಾ, ಕ್ಯಾಸರಿ ಭತ್ತ ಅಂತ ಹಾಕೋರು, ಕೆಂಪು ಆಗೋದು ಅಕ್ಕಿ, ಇವತ್ತು ರಾಜಮುಡಿ ಕೆಂಪು ಅಕ್ಕಿ ಅಂತಾರಲ್ಲ ಆ ತರ ಕೆಂಪು ಅಕ್ಕಿ, ಅದು ಬೆಳೆದ್ರೆ ಇಷ್ಟೊಂದು ಆಳು ಉದ್ದ ಬರೋದು. ಅವಾಗ ದನಿಗುಲ್ಲೂ ಮತ್ತೆ ಇದನ್ನು ರೇಷನ್ಗು, ಈಗ ಆ ಟೇಸ್ಟ್ ಈ ಹೈಬ್ರಿಡಿಗೆ ಬರಲ್ಲ. ರಾಗಿ ಜೊತೆಗೆ ಇನ್ನೇನೇನು ಬೆಳ್ಕೊತಾ ಇದ್ರಿ ಅವಾಗೆಲ್ಲ? ಏನು ಎಲ್ಲ ಪ್ರತಿಯೊಂದು, ಮೆಣಸಿನ್ಕಾಯಿ ಬೆಳೆಯೋರು, ತಡ್ನಿ ಕಾಳು, ಉದ್ನಿ ಕಾಳು, ಹೆಸರು ಕಾಳು, ಅವರೆಕಾಳು, ಪ್ರತಿಯೊಂದು ಬೆಳ್ಕೊಂಡು ಅಟ್ ಪ್ರೆಸೆಂಟ್ ಇವತ್ತು ಆ ಬೆಳೆ ಎಲ್ಲ ಇದೇ ಆಗಿದೆ ಕಡಿಮೆ. ಒಟ್ಟಿನಲ್ಲಿ ಅವತ್ತಿನ ಇದಕ್ಕೂ ಇವತ್ತಿನದಕ್ಕೂ ವ್ಯತ್ಯಾಸ ಇದೆ. ತೆಂಗು ಯಾವಾಗ ಹಾಕಿದ್ರಿ? ತೆಂಗ ನಮ್ಮ ತಂದೆಯವರ ಅಷ್ಟು ಮಾಡಿದ್ರು ಹಿಂದೆ, ಈಗ ಇತ್ತೀಚೆಗೆ ನಾವು ಇದಾದ್ಮೇಲೆ ನಾವು ಮಾಡ್ಕೊಂಡಿದ್ದೀವಿ. ಎಷ್ಟು ಗಿಡ ಇದಾವೀಗ? ಇವತ್ತಿಗೊಂದು 400 ಗಿಡದ ಮೇಲೆ ಇದೆ. 400 ಗಿಡದ ಮೇಲೆ ಇದೆ. 500 ಗಿಡ ಅಡಿಕೆ ಗಿಡ ಇದೆ, 500 ಅಡಿಕೆ ಇದೆ, 400 ತೆಂಗಿದೆ. ತೆಂಗಿದೆ. ತೆಂಗಿಗೆ ಏನೇನು ಕೆಲಸ ಮಾಡ್ತೀರಿ? ತೆಂಗಿಗಿನ್ನೇನೆಲ್ಲ ಈಗ ಮಳೆಗಾಲದಲ್ಲಿ ಇವಕ್ಕೆ ಗೊಬ್ಬರ ಮಾಡ್ಕೊಂತೀವಿ, ಮತ್ತೆ ಡ್ರಿಪ್ ಮಾಡ್ಕೊಂಡಿದೀವಿ ನೀರು ಬೇಸಿಗೆಯಲ್ಲಿ. ಈಗ ಜನವರಿಗೆ ಡ್ರಿಪ್ ಎಲ್ಲ ಪೈಪ್ ಒಳದ್ರೆ, ಮತ್ತೆ ಮುಂಗಾರು ಮಳೆ ಏಪ್ರಿಲ್ ಮೇ ಮಳೆ ಬರುತ್ತಲ್ಲ ಅಲ್ಲಿವರೆಗೂ ಡ್ರಿಪ್ ಅಲ್ಲಿ ನೀರು ಬಿಡ್ತೀವಿ. ಮಳೆ ಬಿತ್ತು ಅಂದ್ರೆ ಡ್ರಿಪ್ ಎಲ್ಲ ತೆಗಿತೀವಿ, ಉಯ್ಕ ಹೊಡ್ಕೊಂತೀವಿ. ಡ್ರಿಪ್ ಮಾಡ್ಕೊಂಡ್ರದ್ರಿಂದ ಏನ್ ಅನುಕೂಲ ಅಂತೀರಿ? ಈ ಡ್ರಿಪ್ ಮಾಡ್ಕೊಂಡ್ರೆ ಏನ ಅನುಕೂಲ, ಈಗ ನೀರ್ ಬಿಡೋದಕ್ಕೆ ನಾವು ಕಾಯ್ಕೊಂಡ್ ಹೆಂಗ್ ಕೂರ್ಬೇಕಾಗಿಲ್ಲ. ಈಗ ಕೆಲವು ಟೈಮ್ ನೈಟ್ ಕರೆಂಟ್ ಕೊಡ್ತಾರೆ, ಕೆಲವು ಟೈಮ್ ಡೇನೆ ಕೊಡ್ತಾರೆ, ಶಿಫ್ಟಿಂಗ್ ಮಾಡ್ತಾರೆ. ಆವಾಗ ಆಟೋ ಸ್ಟಾರ್ಟರ್ ಹಾಕ್ಬಿಟ್ರೆ ಎಲ್ಲ ಮರ ಒಂದೇ ಸಲ ಬೇಕಾದ್ರೆ 100 ಗಿಡಕ್ಕೂ ಹೋಗುತ್ತೆ ಒಂದು ಬೋರ್ವೆಲ್ ಅಲ್ಲಿ. ನಾವು ಗುದ್ದಲಿ ತಗೊಂಡು ನೀರ್ ಬಿಡಂಗಿಲ್ಲ, ಇಲ್ಲ ಕರೆಂಟ್ ಅಥವಾ ಪೈಪ್ ಎತ್ಬಿಡ ಕಾಯ್ಕೊಂಡ್ ಕೂತ್ಕೊಂಗಿಲ್ಲ. ತೆಂಗು ಯಾವ ತಳಿ ಹಾಕೊಂಡಿದ್ರಿ? ಹಿಂಗಿನ ಮಾಮೂಲಿ ನಾಟಿ ಇಲ್ಲಿದೆ, ಮುಂಚಿದೆ ಮೊದಲು ಈ ಚಂದ್ರಪಣ್ಣ ಭಾಗದಲ್ಲಿ ಏನಿತ್ತು ಅದೇ ಕಂಟಿನ್ಯೂ. ಎಷ್ಟು ಕಾಯಿ ಕೊಡ್ತಾವ ಒಂದ್ ಮರ? ಅಭಿವೃದ್ಧಿ ಮೇಲೆ ಡಿಪೆಂಡ್, ಕೆಲವು ಕಾಯಿ 50 ಇದೆ ಒಂದ್ ಮರಕ್ಕೆ, 100 ಕಾಯಿ ಕೆಲವು ಇದಾರೆ. ಅಭಿವೃದ್ಧಿ ಕಿಮ್ಮತ್ತು ಮೇನತ್ತ ಅದಕ್ಕೆ ಮಾಡ್ದಂಗೆ ಗೊಬ್ಬರ ನೀರು ಅದೆಲ್ಲ ಮಾಡ್ಕೊಂಡಂಗೆ ಇಳುವರಿ ಅದು. ಸದ್ಯಕ್ಕೆ ನಮ್ದು ಏನ್ ತೊಂದ್ರೆ ಇಲ್ಲ, ಒಂದು ಆವರೇಜ್ ಮರಕ್ಕೆ 80-100 ಬೀಳುತ್ತೆ ಇವತ್ತು. ಇವತ್ತು ಅಟ್ ಪ್ರೆಸೆಂಟ್ 70% ಬೀಳುತ್ತೆ. ಗೊಬ್ಬರ ಗೋಡು ಏನ್ ಕೊಡ್ತೀರಿ ವರ್ಷದಲ್ಲಿ? ದನಿಂಗ್ ಗೊಬ್ಬರನೇ ಇಲ್ಲ, ಕುರಿ ಮಂದೆ ಬರ್ತವೆ ಜನವರಿ ಬರುತ್ತೆ. ಈಗ ಸಂಕ್ರಾಂತಿ ಟೈಮಲ್ಲಿ ಕುರಿ ಕರೆ ಕುರಿಯರ್ ಆ ಕಡೆ ಶಿರಾದ ಕಡೆಯವರು ಮಂದೆ ಹಾಕಿಸ್ತೀವಿ, ಇಲ್ಲಾಂದ್ರೆ ನಾಟಿ ಗೊಬ್ಬರ ಇದೆಯಲ್ಲ ನಮ್ಮ ಮನೆಯಲ್ಲ, ಸೀಮೆ ದನಿಂಗ್ ಗೊಬ್ಬರ ಅದನ್ನ ಹಾಕಿದ್ವಿ. ಸಾಲ್ಟೇಜ್ ಆಯ್ತು ಅಂದ್ರೆ ಗೊಬ್ಬರ ಕೊಂಡ್ಕಂತೀವಿ, ಒಂದು ಲೋಡಿಗೆ ಟ್ರಾಕ್ಟರ್ ಲೋಡಿಗೆ 3,000-4,000 ಇದೆ, ಕೊಂಡ್ಕಂತೀವಿ ಹಾಕಂತೀವಿ. 2-3 ವರ್ಷಕ್ಕ ಒಂದೊಂದು ಲೋಡ್ ಮಣ್ಣು ಹೊಡ್ಕಂತೀವಿ. ಈ ತರ ಇಂಪ್ರೂವ್ಮೆಂಟ್ ಇದೆ. ಈ ಮಂದೆ ವರ್ಷ ವರ್ಷ ಬಿಡಿಸ್ತೀರ ಹೆಂಗೆ? ವರ್ಷ ಕುರಿ ಬಂದಂಗೆ. ಈಗ ಈ ಏರಿಯಾದಲ್ಲಿ ಕುರಿಗೆ ನೀರಿಲ್ಲ ಮೇವಿಲ್ಲ ಅಂದ್ರೆ ಅವ್ರು ನಿಲ್ಲಲ್ಲ ಈ ಏರಿಯಾ, ಬೇರೆ ಏರಿಯಾಕ್ ಹೋಗ್ತಾರೆ. ಅವ್ರು ಎಲ್ಲಿ ನೀರಿದೆ ಮೇವಿದೆ ಆ ಸೈಡ್ ಹೋಗ್ತಾರೆ. ಇಲ್ಲೇನಾರು ಇದ್ದ ಇತ್ತು ಅಂದ್ರೆ ವರ್ಷ ವರ್ಷ ಹಾಕ್ತಿವಿ, ಇಲ್ಲ ಅಂದ್ರೆ 2-3 ವರ್ಷ ಆದ್ರೂ ಸಿಗಲ್ಲ ಮಂದೆದು. ಮಂದೆ ಬಿಡಿಸೋದ್ರಿಂದ ಏನೇನು ಅನುಕೂಲ ಅಂತ? ಮಂದೆ ನಾವು ಒಂದು ಮಂಕರಿಗೆ ಗೊಬ್ಬರ ಕಡಿಮೆ ಆದ್ರೂ ಮಂದೆ ಬಿಡಿಸೋದ್ರ ಗಂಜಲ್ ಬರುತ್ತೆ, ಅದು ಇದ್ಮಾಡುತ್ತಲ್ಲ, ಅದ್ರಲ್ಲಿ ಬೆನಿಫಿಟ್ ಇದೆ ಕುರಿನಲ್ಲಿ ಮಂದೆನಲ್ಲಿ. ಒಂದ್ ವರ್ಷ ಮಣ್ಣು ಹೊಡಿಲಿದ್ರು ಪರವಾಗಿಲ್ಲ, ನಾವು ದನಿಂಗ್ ಗೊಬ್ಬರ ಹಾಕ್ತಾ ಇದ್ರು ಮಂದೆ ಬಿಟ್ರೆ ಬೆನಿಫಿಟ್ ಇದೆ, ಅದ್ರಲ್ಲಿ ಇಳುವರಿ ಚೆನ್ನಾಗಿರುತ್ತೆ. ಅಡಿಕೆಗಂತೂ ಇನ್ನು ಇರುವಾರ ಬೆಸ್ಟ್ ಕುರಿ. ಈಗ ಮಂದೆ ಬಿಡಿಸ್ತಿರಲ್ಲ, ಏನೇನು ಕೊಡ್ತೀರ, ಹೆಂಗ್ ಬಿಡ್ತಾರ ಅವರು? ಅವರು ಹೆಂಗೆ ಅಂದ್ರೆ ಒಂದೊಂದು ಗುಂಪಿದೆ, ಮಿನಿಮಮ್ ಅಂದ್ರೆ ಒಂದು 250 ಕುರಿ ಇರುತ್ತೆ, ಒಂದು ಪಾಲು ಪಾಲು ಅಂತ ಅವ್ರು ಮಾಡ್ಕೊಂಡಿರ್ತಾರೆ. ಅವ್ರು 4 ಜನ 5 ಜನ ಹಿಂಗ್ ಬರ್ತಾರೆ, ಇನ್ನೊಂದು 1,000, 1,800 1,500 ಕುರಿ ಒಂದೊಂದು ಟ್ರಿಪ್ ಮಾಡ್ತಾರೆ. ಅದನ್ನ 25-30 ಒಂದೊಂದು ಫಿಲಪ್ ಆಗತ್ತೆ, ಸುತ್ತ ಬಲೆ ಬಿಡ್ತಾರೆ. ನೈಟ್ ಸಾಯಂಕಾಲ 6 ತಗೊಂಡ್ ಕುಡಿದ್ರೆ ಬೆಳಿಗ್ಗೆ 10 ಅದ್ರೊಳಗೆ ಇರುತ್ತೆ. ಗಂಜಿ ಹಾಕತ್ತೆ, ಮತ್ತೆ ಗೊಬ್ಬರ ಹಾಕ ಪಿಸ್ಕಿ ಹಾಕತ್ತೆ, ಮತ್ತೆ 10 ಬಿಟ್ಟು ಸಾಯಂಕಾಲ ಮತ್ತೆ 6 ಇನ್ನೊಂದ್ ಕಡೆ ಶಿಫ್ಟ್ ಮಾಡ್ತಾರೆ. ಸುತ್ತ ಬಲೆ ಬಿಟ್ಕೊಂತಾರ ಅವರು, ಅದ್ರೊಳಗೆ ಇರುತ್ತೆ. ಏನು ದುಡ್ಡು ತಗೋತಾರ ಅವರು? ದುಡ್ಡು ಅದೇ ಪಾಲ್ ಮೇಲೆ ಡಿಪೆಂಡ್. ಈಗ 1,000 ಕುರಿ ಇದ್ರೆ ಇವತ್ತು 1,500 ರೂಪಾಯಿವರೆಗೂ ಕೊಟ್ಟಿದ್ವಿ ರೇಷನ್ ಅವರಿಗೆ, ರಾಗಿ ಅಕ್ಕಿ ಕಾಳು ಅದೆಲ್ಲ ಕೊಡ್ಬೇಕು, ಖರ್ಚಿಗೆ ದುಡ್ಡು ಕೊಡ್ಬೇಕು. 1,500 ಎಷ್ಟು ಸಂಪಡಿಸ್ತಾರ ಸಾಮಾನ್ಯವಾಗಿ? ಅದೇ ಅವ್ರು ಉಳ್ಕೊಂಡಂಗೆ ಏರ ಇತ್ತು ಅಂದ್ರೆ 15 ಇರಬಹುದು, ಇಲ್ಲ 3 ಹೋಗ್ಬಹುದು. ಅದೇನು ಟೈಮಿಂಗ್ಸ್ ಇಲ್ಲ, ಗ್ಯಾರಂಟಿನೂ ಇಲ್ಲ. ಅವರ ಪಾರ್ಟಿಗಳ ಮೇಲೆ ಈಗ ಹೊಂದಿಕೊಂಡಿರ್ತೀವಿ. ಇನ್ನು ಹಳ್ಳಿ ಕಡೆಯಲ್ಲಿ ಜನ ಏನ್ ಮಾಡ್ತಾರೆ, ಇನ್ನು ಜಮೀನಿಗೆ ಬಿಟ್ಟಿದ್ಯಾ ಇಲ್ಲಿ ಬೂಬಡ, ನಾವು ದನ ಕೈ ಇಲ್ವಾ, ನಮ್ಮ ಕುರಿ ಇಲ್ವಾ, ಗಲಾಟೆ ಮಾಡ್ತಾರೆ. ಅದನ್ನೆಲ್ಲ ನೋಡ್ಕೊಂಡು ಅವ್ರು ಉಳ್ಕೊಂತಾರೆ ಅಷ್ಟೇ. ಒಟ್ಟಿಗೆ ಅವ್ರು ಎಷ್ಟು ದಿವಸ ಉಳಿತಾರೋ ಅಷ್ಟು ದಿವಸ ಬಿಡಿಸ್ತಾರೆ. ಅಷ್ಟು ದಿವಸ ಅಷ್ಟೇ, ಬೇಕಾದ್ರೆ ಅವ್ರು 1 ಇರ್ತೀನಿ ರೆಡಿ ತಿಂಗಳಿರ್ತೀನಿ. ಈ ತೆಂಗಿಗೂ ಅನುಕೂಲ ಅಂತೀರಿ, ಅಡಿಕೆಗೂ ಅನುಕೂಲ? ಅಡಿಕೆಗೂ ಇಳುವರಿಗೆ ಎಲ್ಲದಕ್ಕೂ ಅನುಕೂಲ. ನೀವು ಯಾವುದೇ ಬೆಳೆಗಾಗಲಿ, ರಾಗಿ ಹೊಲಕ್ಕಾಗಲಿ, ಭತ್ತದ ಹೊಲಕ್ಕಾಗಲಿ, ಇಳುವರಿಗೆ ಬೆನಿಫಿಟ್ ಅದು ಕುರಿ ಗೊಬ್ಬರ. ಇಳುವರಿ ಚೆನ್ನಾಗಿ ಬರಬೇಕು ಯಾವ್ದೇ ಬೆಳೆ ಅಂತ ಅಂದ್ರೆ ಮಂದೆ ಬಿಡಿಸ್ಕೊಳ್ಳೋದು ಒಳ್ಳೇದು. ಬೆಸ್ಟ್ ಒಳ್ಳೇದು ಇವತ್ತಿನ ಇವತ್ತಿನ ಇದಕ್ಕೆ. ಮಂದೆ ಬಿಡಿಸಿದ ಮೇಲೆ ಉಳುಮೆ ಮಾಡ್ತಾರೆ? ಹೆಂಗೆ ಉಳುಮೆ ಮಾಡ್ತೀವಿ ಅವಾಗ ತಕ್ಷಣ. ಈಗ ಕೆಲವೆಲ್ಲ ಈಗ ನೀರಾವರಿ ಇದಾವಲ್ಲ, ಜೆಟ್ ಹಾಕೊಂಡ್ಬಿಟ್ರೆ ಅವಾಗಲೇ ಕ್ಲೀನ್ ಆಗುತ್ತೆ, ಬ್ಯಾಗ್ ಹ್ಯಾಂಡ್ ಏನಿದ್ರು ಹೋಗುತ್ತೆ. ರೋಟ್ ಹೊಡೆದ್ ಬಿಟ್ರೆ ಸಾಕು. ಈಗ 4 ಕೆ ಹೊಡಿ 2 ಕೆ ಹೊಡಿಯೋ ಬದ್ಲ ರೋಟ್ ಒಂದ್ಸರಿ ಹೊಡೆದ್ರೆ ಒಂಚೂರು ಇರಲ್ಲ, ಕಳೆ ಗಿಳ ಹುಲ್ಲು ಸೊಪ್ಪೆಲ್ಲ ಹೋಗುತ್ತೆ, ಒಳಗ್ ಸೇರ್ಕೊಂಡ್ ಅದು ಹಸಿರೆಲ್ಲ ಗೊಬ್ಬರನು ಆಗತ್ತೆ. ಯಾವ್ದೇ ಗಿಡ ಇರ್ಲಿ, ಈ ಕಾಂಗ್ರೆಸ್ ಗಿಡ ಅಂತೀವಿ ಕೆಲವು ಒಂಥರ ಇದ್ರದ ಗಿಡ ಇದೆ, ಅದೆಲ್ಲ ಈಗ ರೋಟ್ರು ಇವಾಗೆಲ್ಲ ಬಂದಿರೋದು ಟೆಕ್ನಾಲಜಿ. ರೋಟ್ ಹೊಡಿಸ್ಬಿಡ್ತಾರೆ ಯಾರೇ ಆಗ್ಬೋದು ರೈತ ಹಳ್ಳಿನಲ್ಲಿ. ಕೆಲವ್ರು ಸ್ವಂತ ಇಟ್ಕೊಂಡ್ರವ್ರು ಇದಾರೆ, ಕೆಲವ್ರು ಬಾಡಿಗೆ ಹೊಡ್ಸೋರು ಇದಾರೆ. ತೆಂಗು ಏನು ಕಾಯಿ ಕೊಡ್ತೀರೋ ಇಲ್ಲ ಕೊಬ್ಬರಿ ಮಾಡ್ತಾರೆ? ನಮ್ಮ ಸರ್ವಿಸ್ ಇಲ್ಲ, ನಮ್ಮ ತಂದೆಯವರಿಂದಲೂ ನಾವು ಕೊಬ್ಬರಿ ಮಾಡದೆ. ಈಗ 3,000 ದಿವಸಲು ಕೊಬ್ಬರಿ ಮರಿದೀವಿ, ಇವತ್ತು 15,000 ದಿವಸಲು ಕೊಬ್ಬರಿನೇ. ಈ ಕೆಲವರು ಕಾಯಿ ರೇಟ್ ಜಾಸ್ತಿ ಆದ ಕಾಯಿ ಮಾರ್ತಾರೆ, ಕೆಲವರು ಎಳ್ಳು ರೇಟ್ ಜಾಸ್ತಿ ಆದ ಎಳ್ಳೀರ್ ಮಾರ್ತಾರೆ. ನಾವು ನಮ್ಗೇನಾದ ಅಭ್ಯಾಸ ಇಲ್ಲ, ನಮ್ ತಂದೆಯವ್ರ ಕಾಲದಲ್ಲಿ ಹಂಗೆ ಮಾಡ್ಕೊಂಡ್ರೆ ನಾವು ಹಂಗ ಮಾಡ್ತಾ ಇದೀವಿ. ಒಳ್ಳೆ ಕೊಬ್ಬರಿ ಬರ್ಬೇಕು ಅಂದ್ರೆ ಹೆಂಗ್ ಮಾಡ್ಬೇಕು? ಒಳ್ಳೆ ಕೊಬ್ಬರಿ ಬರ್ಬೇಕು ಅಂದ್ರೆ 2 ಒಂದ್ಸರಿ ಕಾಯಿ ಕೆಡಬೇಕು, ಅದನ್ನ ತಗೊಂಬಂದು ಅಟ್ಟ ಹಾಕಿ ಮಾಡ್ಕೋಬೇಕು. ಅಟ್ಟ ಹಾಕಿದ್ರೆ ಅದು 1 ಕೊಬ್ಬರಿ ಬರುತ್ತೆ. ಈ ತಿಂಗಳ ನಾವು ಜನವರಿ ಕೇಳಿ, ಮುಂದಿನ ಜನವರಿ ಸಂಕ್ರಾಂತಿ ಕೊಬ್ಬರಿ ಸುಲಿಬಹುದು. 1 ಪೂರ್ವ ಬುಕ್ಲೇ ಬಿಡ್ಬೇಕು, ಹಂಗೆ ಅಟ್ಟದಲ್ಲೇ ಬಿದ್ದಿರ್ಬೇಕು. ಅದು ಇವಾಗೆಲ್ಲ ಶೆಡ್ ಮಾಡ್ಕೊಂಡಿದೀವಿ, ಲೇಬರ್ ಸಿಗಲ್ವಲ್ಲ, ಅಟ್ಟಿಗೆ ಸಿಗ್ಬೇಕು ಅಂದ್ರೆ ಲೇಬರ್ ಬೇಕು, ಕೆಲಸದ ಹಿಂಸೆ. ಇವಾಗ ಹಂಗಿಲ್ಲ, ಇವಾಗೇನು ಶೆಡ್ ಟ್ರ್ಯಾಕ್ಟರ್ ಹಂಗ ನಿಲ್ಲಿಸ್ಕೊಂತ ಹಂಗೆ ಎಸಿಬಹುದು ಒಬ್ರೆ. ಒಟ್ಟಿಗೆ 1 ಬಿಡ್ಬೇಕು, 1 ಬೇಕೇ. ಮುಂಚೆ ಎಲ್ಲ ಹೆಂಗಿತ್ತು, ಒಂದು 10 ಬರೋದು, ಇವಾಗ ಆಗಲ್ಲ. ಶೆಡ್ ಅಲ್ಲಿ ಮನೆ ಅಟ್ಟದಲ್ಲಾದ್ರೂ ಬರುತ್ತೆ, ಅದಂಚಿನ ಕಾವಿರುತ್ತೆ, ಮತ್ತೆ ಇದಾಗತ್ತೆ ಏನಿದಾರಲ್ಲ ಬರುತ್ತದು. ಈ ಶೆಡ್ ಅಲ್ಲಿ ಹಂಗಾಗಲ್ಲ, ಭೂಮಿ ಶೀತ ಇರುತ್ತೆ, ಹೊರಗಡೆ ವಾತಾವರಣ ಏನಂತ ಚೆನ್ನಾಗಿರಲ್ಲ, ಸ್ವಲ್ಪ ತಣ್ಣನೆ ಗಾಳಿ ಗಾಳಿ ಇರುತ್ತೆ. ಅವಾಗ 1 ಬೇಕೇ ಬೇಕು, 12 ಮಾಡ್ಲೇಬೇಕು. 12 ಬಿಟ್ಬಿಟ್ರೆ ಒಳ್ಳೆ ಕೊಬ್ಬರಿ ಬರ್ತದೆ. ಕೊಬ್ಬರಿ ಬರುತ್ತೆ. ಕೊಬ್ಬರಿ ರೇಟ್ ಹೆಂಗಿದೆ ಈಗ? ಕೊಬ್ಬರಿ ಇವಾಗೆಲ್ಲ 14,500 ರೂಪಾಯಿ ಕ್ವಿಂಟಾಲ್. ಮಿನಿಮಮ್ ಅಂದ್ರೆ 1,000 ಕೊಬ್ಬರಿಗೆ 150 ಕೆಜಿ ಬರುತ್ತೆ. 1,000 ಕೊಬ್ಬರಿಗೆ 1.5 ಕ್ವಿಂಟಾಲ್ ಬಂದ್ಬಿಡುತ್ತೆ. 1.5 ಕ್ವಿಂಟಾಲ್ ಬರುತ್ತೆ. ಅದಕ್ಕೆ 15-25,000 ರೂಪಾಯಿ. 25,000 ರೂಪಾಯಿ ದುಡ್ಡು ಆಗುತ್ತೆ. ಇವತ್ ಕಷ್ಟ ಇದೆ. ಅದೀಗ ಕಾಯಿಯನ್ನ ನೀರ್ ಬಿಟ್ಟು ಅದನ್ನ ಹೊಲ ಬಿಡಿಸಿ ಅದನ್ನ ಕಾಯಿ ಕಡಿಕೊಂಬಂದ್ ಹಾಕೋದಕ್ಕೆ ಮನೆಗೆ ಕೊಬ್ಬರಿ ಸೂಲ್ಸ್ ಆಚೆ ಕಡಿಕೆ ಹಾಕ್ಬೇಕಾದ್ರೆ ಬಹಳ ಶ್ರಮ. ವರ್ಕ್ ಜಾಸ್ತಿ ಜನಕ್ಕೆ. ಕಾಯಿ ಕೆಡುವನಿಗೆ ಸಪರೇಟ್ ಒಂದ್ ಮರಕ್ಕೆ 20 ರೂಪಾಯಿ ತಗೊಂತಾನೆ ಕಾಯಿ ಕೆಡುವಕ್ಕೆ 1. ಈಗ ನಾವು ಕನಿಷ್ಠ 4-5 ಬೀಡ್ ಕಾಯಿ ಕೆಡಬೇಕು, ಒಂದ್ ಮರಕ್ಕೆ ಇಷ್ಟು ಅಂತ ಅವನಿಗೆ ಫಿಕ್ಸ್. ನಾವು ಕೆಡುವಕ್ ಬರಲ್ಲ, ಕೂಲಿಯಲ್ಲೇ ಮಾಡಿಸ್ಬೇಕು. ಇವೆಲ್ಲ ಖರ್ಚು ಜಾಸ್ತಿ. ಒಂದ್ ಟ್ರ್ಯಾಕ್ಟರ್ ಬಾಡಿಗೆ ಕರ್ಕೊಂಡು ಹೋಗ್ತಿವಿ, ಅವನ 500 ರೂಪಾಯಿ ಕಮ್ಮಿ ಬರಲ್ಲ. ಹತ್ರ ಇದ್ರೆ ದೂರ ಆದ್ರೆ ಜಾಸ್ತಿ ಕೇಳ್ತಾನೆ. ಈಗ ಅಲ್ಲಿಂದ ತಗೊಂಬಂದು ಇಲ್ಲಿ ಸುರಿಬೇಕು, ಇಲ್ಲಿಂದ ಅಟ್ಟಗ ಹಾಕ್ಬೇಕು, ಏನೇನ ಒಂಥರ ಖರ್ಚು ಜಾಸ್ತಿ ಬಟ್ಟಾರೆ. ಅದೇ ಅಡಿಕೆದ ಆ ತರ ಆಗಲ್ಲ. ಈಗ ಬೇಕು ಅಂದ್ರೆ ಚೋಣಿ ಕೊಡ್ಬೋದು, ಯಾರು ಬಂದ್ ಮಾಡ್ಕಂತಾರೆ. ಇಲ್ವಾ ನಾವೇ ಕುಯ್ಸ್ ಮಾರಿದ್ರು, ಕಾಯಿ ಮಾರಿದ್ರು ಇವತ್ತು 50 ರೂಪಾಯಿ ಇದೆ ಕೆಜಿ, ಹಸಿ ಕಾಯಿ ಮಾರಿದ್ರವೇ. ಇಲ್ಲ ಬೇಸ್ ಈ ತರ ಎಲ್ಲ ನಾವು ಇದ್ ಮಾಡ್ಕೋತೀವಿ, ಮೂಟ ಮಾಡ್ಕೊಂಡು ಬೇಸ್ಕಂತೀವಿ ಅಂದ್ರೆ ಕೆಜಿಗೆ 500 ರೂಪಾಯಿ ಇದೆ. ಆ ತರ ಇದೆ. 50 ರೂಪಾಯಿ ಆದ್ರೆ 500 ರೂಪಾಯಿ ಪ್ರಾಫಿಟ್ ಎಷ್ಟು ಆಗುತ್ತೆ? ಇದೆಲ್ಲ ಲೇಬರ್ ಖರ್ಚು. ಖರ್ಚು ಅಷ್ಟೇ ಬರುತ್ತೆ ಸರ್ ರೈತನಿಗೆ. ಏನ ಇರೋದ್ರಲ್ಲೂ ಯಾರೇ ರೈತ ಆಗ್ಲಿ ಇದ್ರಲ್ಲಿ ಸ್ವಲ್ಪ ಪರವಾಗಿಲ್ಲ ಮಾಡ್ಕೊಂಡು ಹೋಗ್ಬೋದು, ನಾವು ಅವ್ರ ಸ್ವಂತ ಮನೆಯವ್ರ ಕೆಲಸ ಮಾಡಿದ್ರೆ ನಾವು ಬೇರೆ ಹತ್ರ ಕೂಲಿ ಮಾಡ್ದಂಗೆ ಅಷ್ಟೇ. ನೀವು ಕೊಬ್ಬರಿ ಎಲ್ಲ ಎಲ್ಲಿ ಮಾರಾಟ ಮಾಡ್ತೀರಿ? ತಿಪ್ಟೂರು. ತಿಪ್ಟೂರು, ತಿಪ್ಟೂರು, ತಿಪ್ಟೂರಲ್ಲಿ ಚೆನ್ನಾಗಿರ್ತದೆ ಮಾರ್ಕೆಟ್? ಮಾರ್ಕೆಟ್ ಅಲ್ಲಿ ಜಾಸ್ತಿ ಅಂಗಡಿಗಳು ಇದಾವಲ್ಲ. ತಿಪ್ಟೂರೆ ಹೆಂಗೆ ಗುರುತು ಮಾಡ್ಕೊಂಡ್ರೆ ಕಡೆ ತಗೊಂಡೋಗ್ಬಿಡ್ತಾರೆ? ಹೆಂಗ್ ಮಾಡ್ತೀವಿ? ಅದೇ ಮಾಮೂಲಿ ಪರಿಚಯ ಅಂಗಡಿ, ಅದೇ ಅಂಗಡಿಗೆ ಬಿಟ್ಕಂತೆ. ಈಗ ಒಂದ್ ಕೆಜಿ ವೇರಿಯೇಷನ್ ಹಸಿ ಇದ್ರು ಒಂದ್ ಸ್ವಲ್ಪ ಹಸಿ ಇರುತ್ತೊಂದು ಒಂದ್ ಸ್ವಲ್ಪ ಕೌಟಿ ಅದೆಲ್ಲ ಏನು ಇದ್ ಮಾಡಲ್ಲ ಅವರು. ಅದೇ ಅಂಗಡಿ ಪರಿಚಯ ಅವ್ರು ಮಾಡ್ಕಂತಾರೆ. ಪರಿಚಯ ಎಲ್ಲಿರ್ತದೆ ಅಲ್ಲಿ ಬಿಡ್ತಾರೆ, ಮಾಡ್ತಾರೆ, ತಕ್ಷಣ ದುಡ್ಡು ಕೊಡ್ತಾರೆ. ಕೊಡ್ತಾರೆ, ಕೊಡ್ತಾರೆ. ಈಗ ಸಮಯ ಬೇಕು ಅಂದ್ರೆ ನಮ್ಗೆ ಈಗ ಅಡ್ವಾನ್ಸ್ ಆಗಿ ಬೇಕಾದ್ರೆ ಸರ್ ಇಸ್ಕೊಂಡ್ಬರ್ಬೋದು, ಗುರ್ತಿರಾದ್ರೆ. ಸಮಯ ಇಲ್ಲ ಅಂದ್ರೆ ಅವತ್ತಲೇ ಕೊಡ್ತಾರೆ, ಅಕೌಂಟ್ಗೆ ಹಾಕ್ತಿವಿ ಹೋಗಿ ಬೇಕಾದ್ರೆ ಅಂತ ಅವ್ರು ಹೇಳ್ತಾರೆ. ಆತರ ಎಲ್ಲ ಪರಿಚಯ ಆಯ್ತು. ವರ್ಷದಲ್ಲಿ ಒಂದು ಎಷ್ಟು ಒಂದು 500 ಗಿಡದವೆ ಅಂತ ಹೇಳಿದ್ರಿ ಅಲ್ವಾ? ಫಸ್ಲಿಗೆ ಬಂದಿರೋದು ನಂದು 300 ಗಿಡ ಇರೋದು, ಇನ್ನೊಂದ್ 100 ಏನು ಆಯ್ತು ಫಸ್ಲಿಲ್ಲ ಇನ್ನು ಸೋಸಿ ಮರ. ಎಷ್ಟು ಕಾಯಿ ಬಿಡುತ್ತಾ ಒಂದ್ ವರ್ಷಕ್ಕೆ? ಒಂದ್ 20,000 ಕಾಯಿ ಆಗ್ತಾ ಇದೆ. 20,000 ಕಾಯಿ ಆಗುತ್ತೆ. 20,000 ಕಾಯಿನು ಕೊಬ್ಬರಿ ಮಾಡ್ಬಿಡ್ತೀವಿ. ಕೊಬ್ಬರಿನೇ. ಅಡಿಕೆ ಹಾಕಿ ಎಷ್ಟು ವರ್ಷ ಆಯ್ತು? ಅಡಿಕೆ ಹಾಕಿ ಈಗ 5ನೇ ವರ್ಷ ತುಂಬಿದೆ. ಈಗ 5 ವರ್ಷ ತುಂಬಿತು. ಇನ್ನು ಫಸ್ಲೇನು ಪ್ರಾರಂಭ ಆಗಿಲ್ಲ, ಈಗ ಸ್ಟಾರ್ಟ್ ಆಗ್ತಾ ಇದೆ. ಇವಾಗ ಸ್ಟಾರ್ಟ್. ನೀರಾವರಿ ಸೌಲಭ್ಯ ಎಲ್ಲ ಕಡಿಮೆ ಇದೆ, ಆದ್ರೂ ಅಡಿಕೆ ಯಾಕೆ ಹಾಕಿದ್ರಿ? ಅಡಿಕೆ ಅಂದ್ರೆ ಡ್ರಿಪ್ ಅಲ್ಲಿ. ಅಡಿಕೆಗೆ ನೀರ್ ಜಾಸ್ತಿ ಬೇಕಾಗಿಲ್ಲ, ನೀರ್ ಇಲ್ದಂಗು ಆಗಂಗಿಲ್ಲ. ಸಮತೋಲನ ಇದ್ರೆ ತೊಂದ್ರೆ ಇಲ್ಲ. ತೆಂಗಿನ ಗಿಡ ಬೇಕಾದ್ರೆ ಒಂದ್ ತಿಂಗಳು ನೀರಿಲ್ಲ ಅಂತ ತಡೆಯುತ್ತೆ, ಒಂದ್ ಸ್ವಲ್ಪ ಜಾಸ್ತಿ ಆದ್ರೂ ತಡೆಯುತ್ತೆ ಒಂಚೂರು. ಅಡಿಕೆ ಹಂಗಲ್ಲ ಅಷ್ಟೇ. ಹಂಗಾಗಿ ಅಡಿಕೆಗೆ ಒಂದಷ್ಟು ನೀರು ಇಟ್ಕೊಂಡು ನೀರಲ್ಲಿ ಕೆಲಸನು ಕಡಿಮೆನಲ್ಲ ಅದ್ರದ್ದು. ಹೌದು, ಆ ಉದ್ದೇಶಕ್ಕೆ ಅದನ್ನು ಎಲ್ಲರೂ ಹಾಕಿದಾರೆ, ನಾವು ಹಾಕಿ ನೋಡೋಣ. ಅಡಿಕೆ ಸಾಮಾನ್ಯವಾಗಿ ಎಲ್ಲ ಕಡೆ ಹಾಕ್ತಾರಲ್ವ? ಈಗ ಹಾಕಿದಾರೆ, ಹಾಕಿದಾರೆ, ಹಾಕಿದಾರೆ. ಬಾಳೆ ಎಷ್ಟು ಎಕರೆಗೆ ಹಾಕೊಂಡಿದ್ರಿ? 1.5 ಎಕರೆ ಇದೆ. 1.5 ಎಕರೆ, 500 ಬುಡ ಇದೆ. ಎಷ್ಟು ವರ್ಷ ಆಯ್ತು ಹಾಕಿ? ನಾವು ಆವಾಗ್ಲಿಂದಲೂ ಹಿಂಗೆ ಒಂದ್ 200-300-400 ಬುಡ ಹಿಂಗ ಹಾಕೊಂಡೇ ಬರ್ತಾ ಇರ್ತೀವಿ. ತೋಟದೊಳಗೆ ಕಡೆ ತೆಂಗಿಡದೊಳಗಡೆ. ಬಾಳೆ ಯಾವ ಬಾಳೆ ಹಾಕೊಂಡಿದ್ರಿ? ಸೀಡ್ಸ್ ಬಾಳೆ, ಪುಟ್ ಬಾಳೆನು ಇದೆ, ಪಚ್ಚ ಬಾಳೆನು ಇದೆ. ಇದೊಂದ್ 200 ಬುಡ, ಅದೊಂದ್ 200 ಬುಡ, ಹಿಂಗೆ. ಎಲ್ಲಿ ಕೊಡ್ತೀರಿ? ಅದ ಇಲ್ಲೇ ಮಾರ್ಕೆಟ್ ಒಂದ್ 10 ಕಿಲೋಮೀಟರ್ ಇದೆ, ಕಾರೇಹಳ್ಳಿ ಅಂತ ನಡಿ ಬರುತ್ತೆ, ಸಂತೆ ಇದೆ. ಇಲ್ಲ ಅಂದ್ರೆ ಯಾರಾದ್ರೂ ಇಲ್ಲಿ ನಿಗ್ಗೇಹಳ್ಳಿ ಇದೆ, ಅವರು ಮಂಡಿ ಇದೆ, ಬಾಳೆ ಮಂಡಿ. ಇಲ್ಲ ಅವರೇ ಬಂದ್ ಬೇಕಾದ್ರೆ ಕೊಡ್ಕೊಂಡು ಹೋದ್ರೆ ನಾವು ತಣ್ಣಗಾರ ಕೊಡ್ತೀವಿ. ಒಳ್ಳೆ ರೇಟ್ ಇತ್ತಲ್ಲ? ಎಷ್ಟು ಇದೆ? ಇದೆ, ಪರವಾಗಿಲ್ಲ, 50-60 ವರೆಗೂ ಇತ್ತು, ಇವಾಗ ಸ್ವಲ್ಪ 40 ರೂಪಾಯಿ ಆಗಿದೆ ಅಂದ್ರು. ನಮ್ದಿನ್ನ 2 ತಿಂಗಳು ಬೇಕು ಗೋನೆ ಬರಕ್ಕೆ. ರಾಗಿ ಎಷ್ಟು ಎಕರೆಗೆ ಹಾಕುತ್ತೆ? ರಾಗಿ 1.5-2 ಎಕರೆ. ಯಾವಾಗ್ಲೂ? ಯಾವಾಗ್ಲೂ ಅಷ್ಟೇ. ಎಷ್ಟು ಆಗುತ್ತೆ ರಾಗಿ? ಕ್ಲೀನ್ ಆಗಿ ಅಚ್ಚುಕಟ್ಟಾಗಿ ಮಾಡ್ತೀನಿ ಅಂತಂದ್ರೆ 1 ಎಕರೆಗೆ 8-10 ಕ್ವಿಂಟಲ್ ಬೆಳ್ಕೋಬಹುದು. ರಾಗಿ ಯಾವ ತಳಿ ಹಾಕತ್ತರಿ? GPI 28 ಆಗ್ಬೋದು. ಆ ಮಳೆಗಾಲ ಡಿಪೆಂಡ್ ಮೇಲೆ. ಈಗ ನಾವು ಜುಲೈನಲ್ಲಿ ಬಿತ್ತೀವಿ ಅಂತ ಅಂದ್ರೆ MRF ಹಾಕ್ತಿವಿ. ಇನ್ನೊಂದ್ ಇಂಡ್ ಆಫ್ ಯಾವ್ದೊಂದು ಬರುತ್ತೆ ಇನ್ನೊಂದು, ಅದು 4 ತಿಂಗಳ ಮೇಲೆ ಬರುತ್ತೆ ಬೆಳೆ. ಈಗ ಜುಲೈನಲ್ಲಿ ಬಿತ್ತಲಿಲ್ಲ ಅಂತ ಇಟ್ಕೊಳ್ಳಿ, ಬಿತ್ತನೆ ಮಾಡಕ್ ಮಳೆ ಆಗ್ಲಿಲ್ಲ ಅಂತ ಟೈಮಲ್ಲಿ ಅದು GPI 28 ಹಾಕ್ತಿವಿ. ಅವಾದು 3-3.5 ತಿಂಗಳಿಗೆ ಬಂದ್ಬಿಡುತ್ತೆ. ಎಲ್ಲದು ಒಟ್ಟಿಗೆ ಏನು ಸರ್ಕಾರದಿಂದ ಸಪ್ಲೈ ಮಾಡ್ತಾರೋ ಆ ಬೀಜನೆ ಹಾಕ್ತಾರೆ. ಅದೇ ಅದೇ. ಈ ನಾಟಿ ತಳಿ ರಾಗಿ ಯಾವ ಇಲ್ವಾ? ಎಲ್ಲೂ ಇಲ್ವೇ ಇಲ್ಲ, ಸಿಗದೇ ಇಲ್ಲ. ಈಗ ಹಂಗಾಗ್ಬಿಟ್ಟಿದೆ, ಎಲ್ಲೂ ಸಿಗೋದಿಲ್ಲ. ಅದು ಎಲ್ಲೂ ಇಲ್ವೇ ಇಲ್ಲ. ನಾವ್ ಎಲ್ಲ ಕಡೆ ಬೇರೆ ಕಡೆ ನೋಡಿದ್ವಿ, ಊಟಕ್ ಚೆನ್ನಾಗಿರ್ತಲ್ಲ, ತೀರ ಹುಲ್ಲಾಗತ್ತಲ್ಲ ಅಂತ. ರಾಗಿ ಹೆಚ್ಚಿಗೆ ಆಗಿದ್ದು ಮಾರಾಟ ಮಾಡ್ತೀರ? ಮಾರಾಟ, ಮಾರಾಟ. ಈಗ ಸರ್ಕಾರ ಈಗ ನಬಾರ್ಡ್ ಫಿಕ್ಸ್ ಮಾಡಿದ್ದಾರೆ, ಈಗ ಕ್ವಿಂಟಲ್ 4,290 ರೂಪಾಯಿ. ನಬಾರ್ಡ್ಗೆ ನಮ್ದೀಗ ಎಲ್ಲ 20 ಕ್ವಿಂಟಲ್ ಬಂದಿದೆ, ನಮ್ದೊಂದು 15-20 ಕ್ವಿಂಟಲ್ ಆಗಿದೆ. ನಾವೊಂದ್ 3-4 ಕ್ವಿಂಟಲ್ ಮಡಿಕಂತೀವಿ ಮನೆಗೆ, ಊಟಕ್ಕೆ 4-5 ಕ್ವಿಂಟಲ್, ಉಳಿದ್ ಮಾರಾಟ ಮಾಡ್ತೀವಿ. ಒಳ್ಳೆ ಬೆಲೆ ಸಿಗುತ್ತಲ್ವ ಸರ್ಕಾರದ್ದು? ಸಿಗುತ್ತೆ. ಹೆಂಗೆ ಸರ್ಕಾರದ ಮಾರಾಟ ಮಾಡೋದು ಹೆಂಗೆ? ಅದು ನಫೆಡ್ ಅಂತ ಹೇಳಿ ಮಾಡಿದ್ದಾರೆ ಅವರು, ಸೆಂಟ್ರಲ್ ಗೌರ್ಮೆಂಟ್ ನವರು. ಆಯಾ ಹೋಬಳಿನಲ್ಲಿ ಕೃಷಿ ಮಾರುಕಟ್ಟೆ ಇದೆ, ಅಲ್ಲಿ ಡೇಟ್ ಫಿಕ್ಸ್ ಮಾಡಿದ್ದಾರೆ. ಆ ಡೇಟಿಗೆ ತಗೊಂಡೋಗಿ ನಾವು ಕೊಡಬೇಕು. ನಾವು ಎಂಟ್ರಿ ಮಾಡಿಸಿರ್ತೀವಿ, ಆಧಾರ್ ನಂಬರ್ ಇದೆಲ್ಲ, ಬಾಣಿ ಇದೆಲ್ಲ ಕೊಟ್ಟು ಮಾಡಿರ್ತೀವಿ, ಅಲ್ಲಿಗೆ ಹೋಗಿ ಮಾರಾಟ ಮಾಡಬೇಕು. ಅವ್ರು ಒಂದು ಡೇಟ್ ಕೊಡ್ತಾರೆ, ಆ ಡೇಟಿಗೆ ತಗೊಂಡು ಹೋಗ್ಬೇಕು. ದುಡ್ಡು ಕಾಸೆಲ್ಲ ಸರಿಯಾಗಿ ಕೊಡ್ತಾರೆ? ಅಕೌಂಟ್ಗೆ ಅವಶ್ಯ ಗೌರ್ಮೆಂಟ್ ಅವ್ರು ಆಗ್ತಾರೆ. ಆನ್ಲೈನ್ ಅಕೌಂಟ್, ಅಕೌಂಟ್ ನಂಬರ್ ಏನ್ ಕೇಳಲ್ಲ, ಆಧಾರ್ ನಂಬರ್ ಕೊಟ್ಟು ತಗೊಂತಾರೆ ಅಷ್ಟೇ, RTC ಆಧಾರ್ ನಂಬರ್. ಅದ್ ತಗೊಂಡು ಅವ್ರು ಯಾವತ್ ಹೇಳ್ತಾರೋ ಅವತ್ ಕೊಟ್ಬರ್ತೀರಿ. ಅವರು ಡೇಟ್ ಸರ್ಕಾರದ ಯಾವಾಗ ಫಿಕ್ಸ್ ಮಾಡಿದ್ರೆ ಆಗ ಅಮೌಂಟ್ ಹಾಕ್ತಾರೆ. ಈ ಸರ್ಕಾರಿ ವ್ಯವಸ್ಥೆಯಲ್ಲಿ ಕೊಂಡ್ಕೊಳ್ಳೋದು ಒಳ್ಳೇದು ಅಂತರ ಬೇರೆ ಕಡೆ ಓಪನ್ ಮಾರ್ಕೆಟ್ ಅಲ್ಲಿ ಮಾರೋದು ಒಳ್ಳೇದು? ಓಪನ್ ಮಾರ್ಕೆಟ್ ಅಲ್ಲಿ ರೇಟ್ ಕಡಿಮೆ ಮಾಡ್ತಾರಲ್ಲ. ಈಗ ಕೊಬ್ಬರಿ ಈಗ 13,000 ರೂಪಾಯಿ ಕೊಬ್ಬರಿ ತಗೊಂಡ್ರು ಅವರು 30 ಸಲ. ಅವಾಗ ನಮ್ದು 8,000 10,000 ರೂಪಾಯಿ ಒಳಗಡೆ ಇತ್ತು ಕೊಬ್ಬರಿ. ಅವಾಗ ನಪೆಡ್ಡಿ ಬಿಟ್ಟು ಸರ್ಕಾರದವ್ರಿಗೆ ಕೊಬ್ಬರಿಯ. ಈಗ ಸ್ಟಾಪ್ ಆದ್ಮೇಲೆ ಇವಾಗ 14-15 ಹೋಗಿರೋದು. ಸರ್ಕಾರದ ಸ್ಟಾಪ್ ಮಾಡಿ ಒಂದ್ ಸುಮಾರು ಒಂದ್ 2-3 ತಿಂಗಳು ಕಳೆದ್ಮೇಲೆ ಮಾರ್ಕೆಟಿಂಗ್ ಬಂತು ಅಂತ ಇವಾಗ ರೇಟ್ ಜಾಸ್ತಿ ಆಗಿದೆ. ಸರ್ಕಾರಿ ವ್ಯವಸ್ಥೆ ಖರೀದಿ ಮಾಡೋದು ಒಳ್ಳೇದು ಅಂತ ಒಳ್ಳೆ. ಈಗಿನ ಪ್ರಕಾರಕ್ಕೆ ಕೊಬ್ಬರಿ ಮಾರಕ್ ಆಗಲ್ಲ, ಅವ್ರದ್ದು 13,000. ಈಗ ನಮ್ದು 15,000 ಕೊಯ್ದಿ ಈಗ ಮಾರ್ಕೆಟ್ ಬಿಟ್ಬಿಟ್ಟು ಹೋಗ್ತಿವಿ. ಇದಕ್ಕೆ ಹೋಗಲ್ಲ, ನಾಪೇಟ್ಗೆ ಹೋಗಲ್ಲ. ಈಗ ರಾಗಿ ಸಂತೆನಲ್ಲಿ ಮಾರ್ಕೆಟ್ ಅಲ್ಲಿ 3-3.5 ಎಷ್ಟು, ಈಗ ಇವ್ರು 4,000 ತಗೊಂತಾರೆ. ನಾವು ನಾಪೇಟ್ಗೆ ಬಿಟ್ಕೊಂತೀವಿ. ತೀರಾ ಯಾರ ಒಬ್ಬ ಬೇಕಾದ ಎಮರ್ಜೆನ್ಸಿ ರೈತ ಇರ್ತಾನಲ್ವಾ, ಅವ್ನಿಗೆ ದುಡ್ಡು ಬೇಕೇ ಬೇಕು. ಈಗ ನಾಪೇಟ್ ಟೈಮ್ ಇರಲ್ಲ, ಅಂತ ಟೈಮಲ್ಲಿ ಮಾರ್ಕೆಟಿಂಗ್ ಹೋಗ್ತಾರೆ. ಎಲ್ಲಾರು ಮಾರ್ಕೆಟಿಂಗ್ಗೆ ಹೋಗಲ್ಲ, ಎಲ್ಲಾರು ನಫೆಟ್ಗೆ ಆಗಲ್ಲ. ರಾಗಿ ಏನು ಮನೆ ಬಳಕೆಗೆ ಬೇಕು ಅಂತ ಬೆಳ್ಕೋತಾರ ಇಲ್ಲ ಮಾರಾಟ ಮಾಡಕ್ಕೋಸ್ಕರ ಬೆಳೀತಾರೆ? ಆದ್ರೂ ನನಗೆ ಈಗ ಹೈನುಗಾರಿಕೆಗೆ ಹುಲ್ಲು ಬೇಕೇ ಬೇಕು, ಜಮೀನ್ ಇದೆಯಲ್ಲ, ಅದಕ್ಕೆ ಮನೆಗೆ ಬೆಳಕಿಗೂ ಆಗುತ್ತೆ ಮಾರಾಟಕ್ಕೂ ಆಗುತ್ತಲ್ಲ, ಎರಡಕ್ಕೂ ಅಡ್ಜಸ್ಟ್ ಆಗುತ್ತೆ. ದನ ಕರುಗಳು ಎಷ್ಟು ಸಾಕೊಂಡಿದ್ದೀರಿ? ದನ ಕರುಗಳು ಈಗ ಒಂದು 8 ರಾಸ್ ಇದೆ. 8 ರಾಸ್ ಇದಾವೆ, ಎಲ್ಲ ಹಾಲು ಕೊಡ ಅಂತ ಹಾಲು ಕೊಡದೆ. ಎಲ್ಲ ಹಾಕ್ತೀರಿ ಹಾಲ? ಅಲ್ಲೇ ತಗಡೂರಲ್ಲೇ ಡೈರಿ ಇದೆ. ಯಾವ ತಳಿ ಹಸುಗಳು ಸಾಕಾಣಿಕೆ ಮಾಡ್ತೀವಿ? ಜಾಸ್ತಿ ಹಾಲು ಕೊಡ್ತವೆ ಅಂತ 8 ಲೀಟರ್ ಹಾಲು ಕೊಡುತ್ತೆ. ಒಂದ್ ದಿವಸಕ್ಕೆ ಎಷ್ಟು ಹಾಲು ಹಾಕ್ತೀರಿ? ದಿವಸಕ್ಕೆ ಒಂದ್ ಮೂರನೇ ಟೈಮ್ ಒಂದ್ 20-25 ಲೀಟರ್ ಹಾಕತ್ತಾ ಇದೆ. ಅಂದ್ರೆ ಒಂದ್ ಎಲ್ಲ ಒಂದ್ಸಲ ಕೊಡಲ್ವಲ್ಲ, ಇವಾಗ ಹಬ್ಬದಿರುತ್ತೆ, ಒಂದು ಕರು ಹಾಕಿರುತ್ತೆ. ಕಂಟಿನ್ಯೂಸ್ 365 ದಿವಸ ಹಾಲು ಹಾಕ್ತಾ ಇರೋದೆ, 10 ಲೀಟರ್ ಹಾಕ್ಲಿ ಹಾಲು ಹಾಕ್ತಾ ಇರ್ತೀವಿ. 120 ದಿವಸಲೂ ಹಾಕ್ತಾರೆ, ಮನೆಗೂ ಆಗುತ್ತೆ. ಮನೆಗೆ ಎಮ್ಮೆಗೆ ಇದೆಯಲ್ಲ, ಎಮ್ಮೆದೆಲ್ಲ ಮನೆಗೆ ಆಗುತ್ತೆ. ಏನ್ ದನಗಳ ಜೊತೆಗೆ ಎಮ್ಮೆನೂ ಯಾಕೆ ಸಾಕೊಂಡಿದ್ರಿ? ಮೇಗೆಂದ್ರೆ ಮನೆಗೆ ಮಜ್ಜಿಗೆ ಬೆಣ್ಣೆ ತುಪ್ಪ ಇದಕ್ಕೆಲ್ಲ ಮೊಸರಿ ಮೊಸರಿಗೆ ಸಿಂದಿದೆ ಫುಡ್ ಹಾಕ್ತಿವಲ್ಲ ಇದು ಅಂತ ಟೇಸ್ಟ್ ಬರಲ್ಲ, ಅದಕ್ಕೋಸ್ಕರ ಇಟ್ಕೊಂಡಿರ್ತಾರೆ. ಹಳ್ಳಿಲಿ ಯಾವ್ದೇ ಮನೆಗೆ ಹೋಗ್ಲಿ ನಾಟಿ ಹಸು ಇಟ್ಕೊಂಡಿರ್ತಾರೆ, ಇಲ್ಲ ನಾಟಿ ಎಮ್ಮೆ ಇಟ್ಕೊಂಡಿರ್ತಾರೆ. ಯಾವೆರಡು ಇದ್ರೆ ಮನೆ ಬಳಕೆಗೆ ಅನುಕೂಲ ಆಗುತ್ತೆ. ಎಷ್ಟು ಸಿಗುತ್ತೆ ಹಾಲಿಂದ ದುಡ್ಡು? ಹಿಂದ್ ದುಡ್ಡಿನ ಮಾಮೂಲಿ ಒಂದ್ ಲೀಟ್ರಿಗೆ 30 ರೂಪಾಯಿ ನಂಗೆ. ಅದಕ್ಕೆ ಖರ್ಚು ಬರುತ್ತೆ, ಬೋಸ ಹಿಂಡಿ ಅವೆಲ್ಲ ಖರ್ಚು ಬರುತ್ತೆ. ಏನೇ ಆದ್ರೂ 50% ಒಳಗಡೆನೆ, ಎಷ್ಟೇ ದುಡ್ಡು ಬಂದ್ರು ಈಗ 1 ರೂಪಾಯಿ ದುಡ್ಡು ಬಂತು ಅಂದ್ರೆ 50 ಪೈಸೆ ಉಳ್ಕೊಳುತ್ತೆ. ಉಳ್ಕೊಬೇಕಾದ್ರೆ ಕಷ್ಟ ಇದೆ, ಇವತ್ತು 50 ಪೈಸೆ ಉಳಿಬೇಕಾದ್ರೆ ಕಷ್ಟ ಇದೆ. ಅವನೇನಾದ್ರೂ ಅವ್ರ ಜಮೀನ್ ಇದ್ದು ಮೇವು ಗೀವು ಹಾಕೊಂಡಿದ್ರೆ ಪರವಾಗಿಲ್ಲ, ಮೇವನು ಕೊಂಡ್ಕೊಂಡು ಮಾಡ್ತೀನಿ ಅಂದ್ರೆ 25%. ನೀವು ಏನು ಅನುಕೂಲ ಮಾಡ್ಕೊಂಡಿದ್ರಿ? ಅದೇ 20 ನೇಪಿಯಾರ್ ಕಡ್ಡಿ ಹಾಕೊಂಡಿದೀವಿ, ಇನ್ನಲ್ಲಿ ಜೋಳ ಹಾಕೊಂತೀವಿ. ನಾವೇನ್ ಮೇವು ಕೊಳ್ಳಲ್ಲ, ನಮ್ಮದ್ರಲ್ಲಿ ನಾವು ಮಾಡ್ಕೊಂತೀವಿ. ಏನು ಕೊಳ್ಳ ಅಂತ ಪ್ರಮೇಯ ಇಲ್ಲ, ಇಲ್ಲ. ಈ ಕೊಂಡ್ಕೊಂಡ್ರೆ ಸ್ವಲ್ಪ ಕಷ್ಟ ಅಲ್ವಾ? ಖರ್ಚು ಬರುತ್ತೆ ಅವನಿಗೂ. 25% ಮೇವಿಗೆ ಹೋಗುತ್ತೆ, 25% ಮಾತ್ರ ಸಿಗುತ್ತೆ, 50% ತಿಂಡಿಗೆ ಹೋಗುತ್ತೆ. ಹಂಗಾಗಿ ಲೇಬರ್ ಇಟ್ಕೊಂಡು ಮಾಡದೆ ಫಾರಂ ದೊಡ್ಡ ದೊಡ್ಡ ಫಾರಂ ಮಾಡ್ತಾರಲ್ಲ ಅವ್ರದೇ ಒಂದ್ ರೂಟು, ಈ ಲೋಕಲ್ ಹಳ್ಳಿಲಿ ಮಾಡೋದೇ ಒಂದ್ ರೂಟು. ಜೋಳ ಎಷ್ಟು ಎಕರೆಗೆ ಹಾಕತ್ತೀರಿ? ಜೋಳ 1 ಎಕರೆಗೆ. ಯಾವಾಗಲೂ 1 ಎಕರೆಗೆ ಹಾಕತ್ತೀರಿ? ಇರ್ತಿದ್ದೇ ಇರುತ್ತೆ. ಈಗ 1-2 ತಿಂಗಳ ಸೈಲೇಜ್ ಮಾಡ್ಕೊಂಡಿದ್ವಿ, 3-4 ತಿಂಗಳಿಂದ ಒಂದ 6 ಕ್ವಿಂಟಾಲ್. ಇವಾಗ ಮತ್ತೆ ಅದೇ ಕ್ವಿಂಟಾಲ್ ಹಂಗ ಹೋಗ್ತಾ ಇರುತ್ತೆ. ಈಗ ಹಾಕಿದ್ವಿ, ಇನ್ನೊಂದೇ 1.5 ತಿಂಗಳ ಬರುತ್ತೆ ಅದು. ಮತ್ತೆ ಸೈಲೇಜ್ ಮಾಡ್ಕೊಂತೀವಿ, ಹೆಸರು ಕಡ್ಡಿ ಇದೆ, ರಾಗಿ ಹುಲ್ಲಿದೆ, ಒಟ್ಟಾರೆ ಮ್ಯಾನೇಜ್ ಆಗುತ್ತೆ ವರ್ಷ ವರ್ಷ. ಸೈಲೇಜ್ ನೀವೇ ಮಾಡ್ಕೋತೀರ? ನಾವು ಮಾಡ್ಕೋತೀವಿ. ಹೆಂಗ್ ಮಾಡ್ತೀರಿ? ಮಿಷನ್ ಇದೆಯಲ್ಲ, ಅದರಲ್ಲಿ ಕಟಾವಿ ಕುಮ್ಮಡ್ಕಂತಿ ಪ್ಯಾಟ್ ಇಟ್ಬಿಟ್ಟು ತುಂಬ್ಕಂತೀವಿ. ಅದ್ರ ಜೊತೆಗೆ ಯೂರಿಯಾದೆಲ್ಲ ಹಾಕ್ತೀರಾ? ಇಲ್ಲ ಇಲ್ಲ, ಅವೆಲ್ಲ ಏನಿಲ್ಲ, ನಾವು ಯೂರಿಯಾ ಉಪ್ಪು ಗೊಬ್ಬರ ಅವೆಲ್ಲ ಏನ್ ಹಾಕೋದಿಲ್ಲ. ಹಂಗೆ ಮಾಡ್ಕೊಳ್ಳೋದ್ರು ಚೆನ್ನಾಗಿರುತ್ತೆ. ಏನಿಲ್ಲ, ತಿಂತವಚ್ಚು ಕ್ಲೀನ್ ಆಗಿ. ಏನ್ ಬ್ಯಾಗ್ ಅಲ್ಲಿ ಮಾಡ್ತೀರಾ? ಬ್ಯಾಗ್ ಬ್ಯಾಗ್ ನೀಟಾಗಿ ಕಟ್ ಮಾಡ್ಬಿಟ್ಟು ತುಂಬಿಟ್ಬಿಡೋದು. ಒಂದು 1 ಕಾಲ್ ಟನ್ ವರೆಗೂ ತಿಳಿಯೋ ಬ್ಯಾಗ್ ಅವೆ, 2 ಟನ್ ಹಿಡಿಯೋವು ಅವೆ. ನಮಗೆ 1-1.5 ಟನ್ ಮಾಡ್ತೀವಿ. ಎಷ್ಟು ದಿವಸ ಬರುತ್ತೆ ಆತರ ಮಾಡ್ತಾರೆ? ಹಾಕಿದಂಗೆಲ್ಲ ಎಷ್ಟು ಟೈಮ್ ಅದ ಹಾಕಂತೀವಿ, ಬೇರೆ ಮೇವ್ ಹಾಕೊಂಡ್ರೆ ಜಾಸ್ತಿ ದಿವಸ ಬರುತ್ತೆ, ಬರೀ ಅದನ್ನೇ ಹಾಕ್ತಿಂದ್ರೆ ಕಡಿಮೆ ಬರುತ್ತೆ. ಅದನ್ನೇ ಇಷ್ಟಪಡ್ತಿಂತವಲ್ವಾ ಜಾಸ್ತಿ? ತಿಂತ ಅದು ಇದು ಎರಡನ್ನು ಮಿಕ್ಸ್ ಮಾಡ್ಕೊಟ್ರು ಒಳ್ಳೇದು, ಮಿಕ್ಸ್ ಮಾಡ್ಕೊಟ್ರು ಒಳ್ಳೇದು. ಒಟ್ಟಿಗೆ ಕೃಷಿ ಬದುಕು ಏನನ್ಸುತ್ತೆ ನಿಮ್ಗೆ? ಕೃಷಿ ಬದುಕು ಇವತ್ತು ಕಷ್ಟಪಟ್ಟು ಮಾಡಾನೆ ಕೃಷಿ ಬದುಕು ಚೆನ್ನಾಗಿದೆ, ತುಂಬ ಎಲ್ಲ ಹೋಗಿ ತಿರ್ಗಾಡ್ಕೊಂಡು ಮಾಡಾನೆ ಈ ಕೃಷಿ ಬದುಕು ಅಲ್ಲ ಕಷ್ಟವೇ. ಕೃಷಿ ಜೊತೆಗೆ ಮತ್ತೆ ಏನೇನ್ ಮಾಡ್ತೀರಿ? ಇನ್ನೇನ್ ಬೇರೆ ಏನಿಲ್ಲ, ಹಿಂಗೆ ಲೋಕಲ್ ಸ್ವಲ್ಪ ಬೋರ್ವೆಲ್ ಅಂತ. ಸೀಸನ್ ಇಲ್ಲ, ಬಿದ್ದೋಯ್ತಲ್ಲ, ಒಂದ್ 4-5 ವರ್ಷದ ಮೇಲೆ ಆಗೋಯ್ತು ಎಲ್ಲ ಬಿಸ್ನೆಸ್ ಬಿದ್ದೋಗಿ. ಯಾಕೆ ಎಲ್ಲ ಇವು ಕಡಿಮೆ ಬೋರ್ ಕೊರ್ಸೋದು? ಈ ಕೆಲವು ಎಲ್ಲ ಏರಿಯಾದಲ್ಲಿ ನೀರ್ ಬಂದು ಬಿಟ್ಟಿದ್ದಾರೆ, ಹೇಮಾವತಿ ನೀರು. ಈ ಏರಿಯಾದಲ್ಲಿ ಈಗ ಇದೆ ಸಂತೇಶ್ವರ ಏರಿಯಾದಲ್ಲಿ ಹೆಚ್ಚು ಕಡಿಮೆ 1,000 ಅಡಿವರೆಗೂ ಹೋಗಿತ್ತು ಒಂದ್ ಕಾಲದಲ್ಲಿ. ಇವತ್ತು ಹಳೆ ಬೋರ್ ಎಲ್ಲ ಓಡ್ತಾ ಇದೆ, ಈಗ ಕೆರೆಗೆ ನೀರ್ ಬಿಟ್ಟಿದ್ದಾರೆ ಕಂಟಿನ್ಯೂಸ್. ಈ ಹಳೆ ಬೋರ್ ಎಲ್ಲ ಓಡುತ್ತೆ, ಅವಾಗ ಈ ಊರಲ್ಲಿ ಬೋರ್ನ ಅವಶ್ಯಕತೆ ಇರಲ್ಲ, ಅಂದ್ರೆ ಬಿಸ್ನೆಸ್ ಬಿದ್ದಾಯ್ತು. ಈಗ ಸ್ವಲ್ಪ ಕಡಿಮೆ ಕಡಿಮೆ ಅಂದ್ರೆ 25% ಇಲ್ಲ ಇವಾಗ. 1 ರೂಪಾಯಿನಲ್ಲಿ 25% ಇಲ್ಲ ಇದೆ. ಆ ಮಟ್ಟಿಗೆ ಬಿಸ್ನೆಸ್ ಇಲ್ಲ, ಇದು ಬಿಸ್ನೆಸ್ ಇಲ್ಲದಂಗಾಗಿದೆ. ಅದು ಆಯ್ತು. ಆಮೇಲೆ ಸ್ವಲ್ಪ ಮಳೆನೂ ಚೆನ್ನಾಗಾಗ್ತದೆ ಇತ್ತೀಚೆಗೆ, ಕೆಲವು ಕಡೆ ಆ ಏರಿಯಾದ ಮೇಲೆ ಆಗಿದೆ, ಈ ಸಲ ಸ್ವಲ್ಪ ಕಡಿಮೆನೆಯ. ಅದೇ ಕೆಲವೆಲ್ಲ ಈಗ ಆ ಏರಿಯಾ ನೌಲೆ ಏರಿಯಾಕ್ಕೆ ಹೋದ್ರೆ ಕೆರೆ ತುಂಬಿದೆ, ಅಣತಿ ಏರಿಯಾಕ್ಕೆ ತುಂಬಿದೆ. ಈ ವಠಾರದಲ್ಲಿ ಈ ಸಂತೇಶ್ವರ ಈ ಕಡೆ ಏರಿಯಾಕ್ ಬಂದು ತುಂಬಿದೆ. ಈ ಕಡೆ ಕೆಲವೆಲ್ಲ ಹೇಮಾವತಿ ನೀರು ತುಂಬಿರೋದ್ರಿಂದ ಬೋರ್ವೆಲ್ ಬಿಸ್ನೆಸ್ ಈ ತಾಲೂಕಲ್ಲಿ ಇಲ್ಲ. ಬೋರ್ವೆಲ್ ತಕ್ಷ ಅಂತರ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಏನ್ ಒಳ್ಳೇದಾಗಿದೆಯಲ್ಲ, ಮತ್ತೆ ನಮಗೆ ಬಿಸ್ನೆಸ್ ಇಲ್ಲದ್ರು ಪರವಾಗಿಲ್ಲ ಅಲ್ಲ, ಆದ್ರೂ ಜನಕವಾಗಿ ಒಳ್ಳೇದಾಗೈತಲ್ಲ. ಈಗ ತಕ್ಷ ಅಂತರ್ ಇರ್ತಾರಲ್ಲ, ನಿಮಗೆ ಸ್ವಲ್ಪ ನಾಕಾರು ಬೋರ್ವೆಲ್ ತಗ್ಸಿ ಅನುಭವ ಇರೋದ್ರಿಂದ ಅವ್ರಿಗೇನಾರ ಒಂದ್ ಕಿವಿ ಮಾತು ಹೇಳಿ. ಕಿವಿ ಮಾತಿನೇನಿಲ್ಲ ಸರ್, ಇವತ್ತೇನಿಲ್ಲ, ಇವತ್ ಎಲ್ಲಾರಿಗೂ ಗೊತ್ತಿದೆ ಸರ್, ಅದು ಹೇಳಂಗೇನಿಲ್ಲ. ಪ್ರತಿಯೊಬ್ಬರಿಗೂ ಕುಂತಿರ್ತಾವಲ್ಲ ಹೇಳ್ತಾರೆ, ಇವತ್ತ ಮೊಬೈಲ್ ಅಲ್ಲಿ ನೋಡ್ಕೊಂಡಾರು ಹೇಳ್ತಾರ. ನನ್ನ ಟೆಕ್ನಾಲಜಿ ಮೇಲೆ ಯಾರು ಹೇಳ್ಕೊಟ್ ಮಾಡೋದಿಲ್ಲ, ಇವಾಗ ಎಲ್ಲ ಅವರೇ ಕಲ್ತ್ಕೊಂಡಿದ್ದಾರೆ. ಇವತ್ತು ಹಳ್ಳಿಲಿ ಇದ್ರು ನೀನ್ ದಿಲ್ಲಿಲಿ ನಡೆಯೋದು ಇಲ್ಲೇ ಮಾತಾಡ್ತಾರೆ ಇವ್ರೆ. ಈ ಕಟಾವ್ ಯಂತ್ರನು ತರಿಸ್ಬಿಟ್ಟು ಮಾಡಿಸ್ಕೊಡ್ತೀರಾ ಅಂತ ಹೇಳಿ? ಸೀಸನ್ ಸೀಸನ್ ನವೆಂಬರ್ ಎಂಡ್ ಅಥವಾ ಡಿಸೆಂಬರ್ ಫಸ್ಟ್ ಗೆ ಬರ್ತಾರೆ, ಡಿಸೆಂಬರ್ ಎಂಡ್ ಜನವರಿ ಫಸ್ಟ್ ಒಳಗೆ ಹೋಗ್ತಾರೆ. ಒಂದ್ ತಿಂಗಳಷ್ಟೇ ಕಟಿಂಗ್ ಮಿಷನ್ ಇರ್ತಾವ. ಏನೇನು ಕಟಿಂಗ್ ಮಾಡಿಸ್ತಾರೆ? ರಾಗಿ, ರಾಗಿ ಕಟಿಂಗ್ ಬಿಟ್ರೆ ಮುಖ್ಯವಾಗಿ ರಾಗಿನೇ. ರಾಗಿ ಈ ರಾಗಿ ಕಟಿಂಗ್ ಮಾಡಿಸೋದ್ರಲ್ಲಿ ಈ ಸುಮಾರು ಜನ ಇಷ್ಟಪಡೋದಿಲ್ಲ, ಸುಮಾರು ತೊಂದರೆ ಇದೆ ಅಂತ ಹೇಳ್ತಾರೆ. ಇದೆ ಇದೆ ಇಲ್ಲ ಅಂತ ಹೇಳಲ್ಲ, ಇವಾಗ ಅದೇ ಲೇಬರ್ ಪ್ರಾಬ್ಲಮ್ ಅಲ್ಲ. ಅದನ್ನ ಕಟ್ ಮಾಡಿ ಅದನ್ನ ಒಣಗಿಸಿ ಮತ್ತೆ ಅದಕ್ಕಂತ ಹೊರೆ ಕಟ್ಟಿ ತಂದು ಕಣ ಮಾಡಿ, ಈ ಊರಲ್ಲಿ ಈಗ ಕನಿಷ್ಠ ಅಂದ್ರೆ 150-200 ಕಣ ಮಾಡೋರು. ಇವತ್ತು ಒಂದೇ ಒಂದು ಕಣ ಇಲ್ಲ. ರಾಗಿ ಅರ್ಥ ಹೊಡಿಬೇಕಾದ್ರೆ ಒಂದ್ ಜೊತೆ ಎತ್ತಿಲ್ಲ. ಈ ಊರಲ್ಲಿ ಎಲ್ಲ ಹಿಂಗೆ ಟ್ರ್ಯಾಕ್ಟರ್ ಅಲ್ಲೇ ಕೆಲಸ ಮಾಡ್ಕೋಬೇಕು, ವೆಹಿಕಲ್ ಅಲ್ಲಿ ಈ ವೆಹಿಕಲ್ ಅಲ್ಲೇ ಮಾಡಿಸ್ಕೋ. ಅನುಕೂಲನ ಅನಾನುಕೂಲನ ಅದೆಲ್ಲ ಇಲ್ಲ. ಅರ್ಥ ಹೊಡಿತಾರೆ? ಅರ್ಥ ಟ್ರ್ಯಾಕ್ಟರ್ ಅಲ್ಲೇ, ಅರ್ಥ ಟ್ರ್ಯಾಕ್ಟರ್ ಅಲ್ಲೇ ಅಲ್ಬೆ ಹೊಡ್ಕಂತಾರೆ ಬಿಟ್ಕಂತ. ಎಲ್ಲ ಯಾರೇನು ಎತ್ತಿ ಬ್ಯಾಸ ಏನೇ ಇಲ್ಲ, ಹೆಚ್ಚು ಕಡಿಮೆ 90% ಇಲ್ಲ, ಎಲ್ಲ ಟ್ರ್ಯಾಕ್ಟರ್ ಅಲ್ಲೇ ಆಗ್ಬಿಡುತ್ತೆ. ಅಲ್ಲೇ ಮಾಡ್ಕೊಂಡು ಕೃಷಿ ಬದುಕು ಮತ್ತೆ ಚೆನ್ನಾಗಿ ಆಗ್ಬೇಕು ಅಂತ ಹೇಳಿ ಮಗನ್ನು ಕೂಡ ಮನೇಲಿ ಉಳಿಸ್ಕೊಂಡಿದ್ದಾರೆ. ಇಷ್ಟಪಟ್ಟು ಉಳ್ಕೊಂಡ್ರ ಅಥವಾ ನೀವು ಕಷ್ಟಪಟ್ಟು ಉಳಿಸ್ಕೊಂಡ್ರ? ಇಲ್ಲ, ಕಷ್ಟ ಏನ್ ಪಡ್ಲಿಲ್ಲ. ಈಗ ಒಬ್ಬ ಹೊರಗಡೆ ಇದನ್ನಲ್ಲ, ಒಬ್ಬ ಮನೆ ಕಡೆ ಮಾಡ್ಕೊಂಡ್ರೆ ಇಬ್ರು ಸೇರ್ಕೊಂಡ್ರೆ ಅನುಕೂಲ ಆಗತ್ತಲ್ಲ ಫ್ಯಾಮಿಲಿಗೆ. ಹಂಗ ನೀವು ಸ್ವಲ್ಪ ಈಗ ಒಂದ್ ಸ್ವಲ್ಪ ಆರಾಮಾಗಿದ್ದೀರಿ? ಆರಾಮಾಗಿದ್ದಾರ. ನಮ್ದೇನು ಬದುಕು ಮಾಡ್ಲೇಬೇಕು, ಇದನ್ನ ಮಾಡ್ಕೋ ಆತರ ಏನಿಲ್ಲ. ಎಲ್ಲ ಮಗ ನೋಡ್ಕೋತಾರೆ? ನೋಡ್ಕೋತಾರೆ, ನೋಡ್ಕೋತಾರೆ. ಏನ್ ಓದಿದ್ರು ಮಕ್ಳು? ಡಿಗ್ರಿ ಮಾಡಿದನ ಒಬ್ಬ, ಒಬ್ಬ ಬಿ ಎಂ ಟೆಕ್. ಎಲ್ಲೋ ಹೊರಗಡೆ ಹೋಗಕ್ ಇಷ್ಟಪಡ್ಲಿಲ್ವ ನಿಮ್ ಮಗ? ಇಲ್ಲ ಇಲ್ಲ ಇಲ್ಲ, ಇಲ್ಲೇ ಎತ್ಕೊಂಡು ಮಾಡ್ಕೊಂಡು ಹೋಗ್ತೀನಿ ಅಂತ. ಅವರೇ ಅವರೇ ಅಣ್ಣ ತಮ್ಮ ಮಾತಾಡ್ಕೊಂಡ್ರು, ಈಗ ಏನ್ ಮಾಡ್ಬೋದು, ಹೆಂಗ್ ಮಾಡ್ಬೋದು, ಹಿಂಗ್ ಟೆಕ್ನಾಲಜಿಲಿ ನಿನ್ ಮನತ್ತ ಮಾಡ್ಕೊಂಡ್ ಟ್ರ್ಯಾಕ್ಟರ್ ಇದೆ, ಟ್ರ್ಯಾಕ್ಟರ್ ಅಲ್ಲಿ ಕೆಲಸ ಮಾಡ್ಕೊಂಡು ಮುಂದುವರ್ಕೊಂಡು ಹೋಗ್ತಾ ಇದಾರೆ. ಒಂದ್ ಮನೆ ಕಟ್ಕೊಂಡಿದೀವಿ, ನಮ್ ತಂದೆಯವ್ರು ಒಂದ್ ಕಟ್ಟಿದ್ರು, ಈಗ ನಮ್ಮ ಮಕ್ಳು ನಾವು ಸೇರ್ಕೊಂಡು ಒಂದ್ ಕಟ್ಕೊಂಡಿದೀವಿ. ಕೃಷಿ ಒಟ್ಟಿಗೆ ಬದುಕು ಕಟ್ಕೋಬಹುದಲ್ವಾ? ಕಟ್ಕೋಬಹುದು, ಕಷ್ಟಪಟ್ಟು ಮಾಡೋರು ಕಟ್ಕೋಬಹುದು. ಸ್ವಲ್ಪ ಕಷ್ಟ ಬೀಳ್ಬೇಕು, ಕಷ್ಟ ಬೀಳ್ಬೇಕು. ಸುಮ್ನೆ ನಾನು ಇವತ್ತು ಚೆನ್ನಾಗಿಲ್ಲ ನಮ್ಗೆ ಅಂತ ಅಂದ್ರು, ಬೇಕಾದ್ರೆ ಒಂದ್ ತಿಂಗಳು ಆರಾಮಾಗಿದ್ರು ಯಾರೇನ್ ತೊಂದರೆ ಆಗಲ್ಲ. ಅವಾಗ ಬೇರೆ ತರ ದುಡ್ಡು ಇರ್ಬೋದು, ಅವತ್ತಿಂದ ಅವತ್ತಿಂದ ತಂದು ತಿನ್ಬೇಕಾಗತ್ತೆ. ಇವ್ರದ್ದು ಹಂಗ ಆಗಲ್ಲ, ಬೇಕಾದ್ರೆ ಒಂದ್ ತಿಂಗಳು ಚೆನ್ನಾಗಿಲ್ಲ, ಏನು ಮಾಡಕ್ಕಾಗಲ್ಲಪ್ಪ, ಆರೋಗ್ಯ ಚೆನ್ನಾಗಿಲ್ಲ ಅಂದ್ರು ಇರ್ಬೋದು ನಿಮ್ದೆ ಕೃಷಿಕ. ಮುಂದೆ ಏನಾದ್ರು ಬೇರೆ ತರದ ಬೆಳೆಗಳು ಮಾಡ್ಬೇಕು ಅಂತ ಏನಾದ್ರು ಇದ್ರೆ, ಟೆಕ್ನಾಲಜಿ ಹೈನುಗಾರಿಕೆನೋ ಇಲ್ಲ ಯಾವ್ದಾರು ಬೇರೆ ತರ ಹುಡುಕನ ದೊಡ್ಡದಾಗಿ ಮಾಡ್ಬೇಕು ಅಂತ ಏನು ಅಂತ ನೋಡೋಣ. ಮಕ್ಳು ಮದುವೆಗಿದೆಯಲ್ಲ, ಮುಗಿಲಿ ಅಂತ ಸುಮ್ನಾಗಿದೆ. ಮುಂದೆ ತವ್ರೆ ನಿಮ್ಮನ್ನ ಸಂಪರ್ಕ ಮಾಡ್ಬೇಕು ಅಂತ ಆದ್ರೆ ಹೆಂಗ್ ಮಾಡೋದ್, ನಿಮ್ ಫೋನ್ ನಂಬರ್ ಹೇಳ್ತೀರಾ? ಹೇಳ್ತೀವಿ ತಗೊಳ್ಳಿ, 8437357554. ಇನ್ನೊಂದ್ಸಾರಿ ಹೇಳಿ, 8437357554. ಒಳ್ಳೇದು ಮಂಜುನಾಥ್ ಅವರೇ, ಇದುವರೆಗೆ ನಿಮ್ಮ ಕೃಷಿ ಬದುಕಿನ ಅನುಭವಗಳನ್ನ ನಮ್ಮ ಕೇಳುಗರೊಂದಿಗೆ ಬಹಳ ವಿವರವಾಗಿ ಹಂಚಿಕೊಂಡ್ರಿ. ಧನ್ಯವಾದಗಳು, ನಮಸ್ಕಾರ. ನಮಸ್ಕಾರಗಳು, ನಮಸ್ಕಾರ. ಇದುವರೆಗೆ ಕೃಷಿ ಬದುಕಿನ ಅನುಭವ ಕುರಿತಂತೆ ಚನ್ನರಾಯಪಟ್ಟಣ ತಾಲೂಕು ತಗಡೂರಿನ ಕೃಷಿಕ ಸಿಟಿ ಮಂಜುನಾಥ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಹೇಳ್ರಿ ರೈತರಿಗೆ ಸಲಹೆ. ತೆಂಗಿನ ಬೆಳೆ ಹಾಸನ, ತುಮಕೂರು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳ ಒಂದು ಪ್ರಮುಖವಾದಂತಹ ಬೆಳೆ. ಹೆಚ್ಚು ಪ್ರಮಾಣದಲ್ಲಿ ಈ ಬೆಳೆಯನ್ನ ಮಾಡಲಾಗ್ತಾ ಇದೆ. ಹೆಚ್ಚು ಹೆಚ್ಚು ಸಮಸ್ಯೆಗಳನ್ನು ಕೂಡ ಕೃಷಿಕರು ಅನುಭವಿಸ್ತಾ ಇದ್ದಾರೆ. ತೆಂಗಿಗೆ ಈಗ ಒಳ್ಳೆಯ ಬೆಲೆ ಬಂದಿದೆ. ಆದರೆ ತೆಂಗನ್ನ ಕೀಳುವವರ ಸಂಖ್ಯೆ ಕಡಿಮೆ ಇದೆ. ತೆಂಗಿನ ಕೊಯ್ಲನ್ನ ಮಾಡಬೇಕು ಅಂತ ಹೇಳಿದರೆ ಹೆಚ್ಚು ಹಣವನ್ನ ಕೃಷಿಕರು ತೆರಬೇಕಾಗಿದೆ. ಈ ನಡುವೆ ನಮ್ಮ ಕೃಷಿಕರಿಗೆ ನೆರವನ್ನ ನೀಡ್ತಾ ಇರತಕ್ಕಂಥವರು ತೆಂಗಿನ ಮರವನ್ನ ಏರಿ ಕೊಯ್ಲನ್ನ ಮಾಡ್ತಾ ಇರತಕ್ಕಂತಹ ಅನೇಕ ಕೃಷಿ ಕಾರ್ಮಿಕರು ಹಾಗೂ ಅನೇಕ ಕೃಷಿಕರೇ ಮರವನ್ನ ಏರಿ ತೆಂಗನ್ನ ಕೊಯ್ಲು ಮಾಡತಕ್ಕಂತಹ ಪ್ರಯತ್ನವನ್ನ ಮಾಡಿಕೊಂಡು ಬರ್ತಾ ಇದ್ದಾರೆ. ತೆಂಗಿನ ಮರವನ್ನ ಏರಿ ಕೆಲಸವನ್ನ ನಿರ್ವಹಣೆ ಮಾಡುವಂತಹ ನುರಿತ ಕಾರ್ಮಿಕರ ಕೊರತೆ ಹಾಗೂ ಈ ಕೆಲಸದಲ್ಲಿ ಒಂದಷ್ಟು ಅಪಘಾತಗಳು ಸಂಭವಿಸತಕ್ಕಂತಹ ಸಾಧ್ಯತೆ ಹೆಚ್ಚಿಗೆ ಇರುವ ಕಾರಣ ತೆಂಗಿನ ಮರಗಳನ್ನ ಏರಿ ಕೆಲಸವನ್ನ ನಿರ್ವಹಿಸುವ ಕೆಲಸಗಾರರ ಸುರಕ್ಷತೆಗಾಗಿ ಕೇಂದ್ರ ಸರ್ಕಾರ ಕೇರಾ ಸುರಕ್ಷಾ ವಿಮೆ ಯೋಜನೆಯನ್ನ ಜಾರಿಗೊಳಿಸಿದೆ. ತೆಂಗು ಅಭಿವೃದ್ಧಿ ಮಂಡಳಿಯಿಂದ ದಿ ನ್ಯೂ ಇಂಡಿಯಾ ಅಶ್ಯೂರೆನ್ಸ್ ಕಂಪನಿಯೊಂದಿಗೆ ಈ ವಿಮಾ ಯೋಜನೆಯನ್ನ ಅನುಷ್ಠಾನವನ್ನ ಮಾಡಲಾಗ್ತಾ ಇದೆ. ತೆಂಗಿನ ಮರವನ್ನ ಹತ್ತುವವರು, ನೀರಾ ತಂತ್ರಜ್ಞರು, ತೆಂಗಿನಕಾಯಿ ಅಥವಾ ಎಳನೀರನ್ನ ಕೊಯ್ಲು ಮಾಡತಕ್ಕಂಥವರು, ಸಂಕರೀಕರಣವನ್ನ ಮಾಡತಕ್ಕಂತಹ ಕೆಲಸಗಾರರು, ತೆಂಗು ಅಭಿವೃದ್ಧಿ ಮಂಡಳಿಯಿಂದ ಪ್ರಾತ್ಯಕ್ಷಿಕೆ ಹಾಗೂ ಬೀಜ ಉತ್ಪಾದನೆ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಣೆಯನ್ನ ಮಾಡ್ತಾ ಇರತಕ್ಕಂಥವ್ರು, FCT ಅಂತ ಅಂದ್ರೆ ಫ್ರೆಂಡ್ಸ್ ಆಫ್ ಕೋಕೋನಟ್ ಟ್ರೀ ಕೌಶಲ್ಯ ತರಬೇತಿಯನ್ನ ಪಡಿತಾ ಇರತಕ್ಕಂತಹ ಕಾರ್ಮಿಕರು ಈ ಯೋಜನೆ ಅಡಿಯಲ್ಲಿ ಸಮಗ್ರ ರಕ್ಷಣಾ ಸೌಲಭ್ಯವನ್ನ ಪಡೆಯಬಹುದು. ಕಂತು ಕೂಡ ಬಹಳ ಕಡಿಮೆ ಇರುತ್ತೆ. ವಿಮೆಯ ವಾರ್ಷಿಕ ಕಂತು GST ಕೂಡ ಒಳಗೊಂಡಂತೆ ಒಟ್ಟಿಗೆ 956 ರೂಪಾಯಿಯನ್ನ ಪಾವತಿಯನ್ನ ಮಾಡಬೇಕಾಗಿರುತ್ತೆ. ಇದರಲ್ಲಿ ಶೇಕಡ 25 ಅಂತ ಅಂದ್ರೆ 239 ರೂಪಾಯಿಯನ್ನ ಫಲಾನುಭವಿಗಳು ಪಾವತಿಯನ್ನ ಮಾಡಬೇಕು. ಇನ್ನು ಉಳಿದಂತಹ ಶೇಕಡ 75 ಹಣ ಅಂತ ಅಂದ್ರೆ 717 ರೂಪಾಯಿಗಳನ್ನ ತೆಂಗು ಅಭಿವೃದ್ಧಿ ಮಂಡಳಿಯಿಂದ ಪಾವತಿಯನ್ನ ಮಾಡಲಾಗುತ್ತೆ. ಇದು ವೈಯಕ್ತಿಕ ಅಪಘಾತ ವಿಮೆಯಾಗಿದ್ದು ಗರಿಷ್ಠ 7 ಲಕ್ಷ ರೂಪಾಯಿಗಳವರೆಗೆ ಪರಿಹಾರ ಸೌಲಭ್ಯವನ್ನ ಈ ಯೋಜನೆಯಲ್ಲಿ ಅಥವಾ ವಿಮೆಯಲ್ಲಿ ಪಡೆಯಬಹುದಾಗಿರುತ್ತೆ. ಅರ್ಜಿದಾರರು ಪಾಲಿಸಿಯ ದಾಖಲಾತಿಯನ್ನ ಪಡೆಯತಕ್ಕಂಥದ್ದು ಹಾಗೂ ಅಪಘಾತ ಸಂಭವಿಸಿದಂತಹ 72 ಗಂಟೆಯೊಳಗಾಗಿ ತೆಂಗು ಅಭಿವೃದ್ಧಿ ಮಂಡಳಿಗೆ ಕಡ್ಡಾಯವಾಗಿ ತಿಳಿಸಬೇಕು. ಇಂತಹ ಸಂದರ್ಭದಲ್ಲಿ ವಿಮಾ ಯೋಜನೆ ಅಡಿಯಲ್ಲಿ ಅನೇಕ ಸೌಲಭ್ಯಗಳನ್ನ ಮತ್ತು ಪರಿಹಾರವನ್ನ ಪಡೆಯಬಹುದು. ಜೀವಹಾನಿಯಾದಂತಹ ಸಂದರ್ಭದಲ್ಲಿ ಅಥವಾ ಶಾಶ್ವತ ಅಂಗವೈಕಲ್ಯ ಸಂಭವಿಸಿದ ಸಂದರ್ಭದಲ್ಲಿ 7 ಲಕ್ಷ ರೂಪಾಯಿಗಳವರೆಗೆ ಹಣವನ್ನ ನೀಡಲಾಗುತ್ತೆ. ಭಾಗಶಃ ಅಂಗವೈಕಲ್ಯ ಸಂಭವಿಸಿದಂತಹ ಸಂದರ್ಭದಲ್ಲಿ 3.5 ಲಕ್ಷ ರೂಪಾಯಿ ಹಣವನ್ನ ಪರಿಹಾರವಾಗಿ ನೀಡಲಾಗುತ್ತೆ. ಆಸ್ಪತ್ರೆಯಿಂದ ಬಿಡುಗಡೆಯಾದ ನಂತರ ಗರಿಷ್ಠ 2 ತಿಂಗಳವರೆಗೆ ಔಷಧ ಒಳಗೊಂಡಂತೆ ಆಸ್ಪತ್ರೆ ವೆಚ್ಚದ ಮರುಪಾವತಿಯನ್ನ 2 ಲಕ್ಷ ರೂಪಾಯಿಗಳವರೆಗೆ ನೀಡಲಾಗುತ್ತೆ. ಅಪಘಾತ ಅಥವಾ ಸಾವಿನ ಸಂದರ್ಭದಲ್ಲಿ ಆಂಬ್ಯುಲೆನ್ಸ್ ಶುಲ್ಕ 3,500 ರೂಪಾಯಿ ಹಾಗೂ ತಾತ್ಕಾಲಿಕ ಅಂಗವೈಕಲ್ಯದ ಸಂದರ್ಭದಲ್ಲಿ ಗರಿಷ್ಠ 6 ವಾರಗಳವರೆಗೆ ಪರಿಹಾರ ಅಂತ ಅಂದ್ರೆ ಸುಮಾರು 21,000 ರೂಪಾಯಿ ಗರಿಷ್ಠ ಪರಿಹಾರವನ್ನ ಪಡೆಯಬಹುದು. ಆಸ್ಪತ್ರೆಯಲ್ಲಿದ್ದು ನೋಡಿಕೊಳ್ಳುವವರಿಗೆ ನೈಜ ಬಿಲ್ಗಳ ಆಧಾರದ ಮೇಲೆ ಗರಿಷ್ಠ 3,000 ರೂಪಾಯಿಯವರೆಗೆ ಹಣವನ್ನ ನೀಡಲಾಗುತ್ತೆ. ಈ ಒಂದು ವಿಮೆಯನ್ನ ಪಡೆಯಬೇಕು ಅಂತ ಹೇಳಿದ್ರೆ ಅರ್ಜಿಯನ್ನ ತೆಂಗು ಅಭಿವೃದ್ಧಿ ಮಂಡಳಿಯ ವೆಬ್ಸೈಟ್ ಅಥವಾ ಸಮೀಪದ ತೋಟಗಾರಿಕೆ ಇಲಾಖೆಯ ಕಚೇರಿಯಲ್ಲಿ ಪಡೆಯಬಹುದು. ಫಲಾನುಭವಿಗಳ ಕಂತಿನ ಮೊತ್ತವನ್ನ DD ಮುಖಾಂತರ ಅಥವಾ ನೆಫ್ಟ್ ಅಥವಾ ಭೀಮ್, ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ ಅನ್ನ ಬಳಸಿ ಪಾವತಿಯನ್ನ ಮಾಡಬಹುದು. ಅರ್ಜಿದಾರರು ತೆಂಗಿನ ಮರ ಹತ್ತಿ ಕೆಲಸ ನಿರ್ವಹಿಸುವ ಬಗ್ಗೆ ತೋಟಗಾರಿಕೆ ಅಧಿಕಾರಿಗಳಿಂದ ದೃಢೀಕರಣ ಪತ್ರವನ್ನ ಪಡೆದುಕೊಳ್ಳಬೇಕು. ನಿಗದಿತ ನಮೂನೆಯಲ್ಲಿ ಭರ್ತಿ ಮಾಡಿದ ಅರ್ಜಿಯೊಂದಿಗೆ ಆಧಾರ್ ಕಾರ್ಡ್ ಹಾಗೂ ಪಾಸ್ಬುಕ್ನ ಪ್ರತಿಯನ್ನ ತೆಂಗು ಅಭಿವೃದ್ಧಿ ಮಂಡಳಿಗೆ ಸಲ್ಲಿಸಬೇಕು. ಈ ಒಂದು ಯೋಜನೆ ತೆಂಗಿನ ಮರವನ್ನ ಏರಿ ಕೆಲಸ ಮಾಡುವಂತಹವರಿಗೆ ಬಹಳ ಉತ್ತಮವಾಗಿದ್ದು ಅರ್ಹರು ಈ ಒಂದು ಯೋಜನೆಯ ಸದುಪಯೋಗವನ್ನ ಮಾಡಿಕೊಳ್ಳಬೇಕು. ಕೇಳಿದ್ರಲ್ಲ ರೈತರಿಗೆ ಸಲಹೆ. ಪ್ರಿಯ ಕೇಳುಗರೆ, ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ವಿಶ್ವ ಜೌಗು ಭೂಮಿ ದಿವಸದ ಸಂದರ್ಭದಲ್ಲಿ ಮಣ್ಣಿನ ಫಲವತ್ತತೆಯ ಮಹತ್ವ ಈ ಕುರಿತು ಹಾಸನ ತಾಲೂಕು ಕಂದಲಿಯಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರದ ಮಣ್ಣು ವಿಜ್ಞಾನಿ ಡಾಕ್ಟರ್ ಬಿಆರ್ ಅರುಣ್ ಕುಮಾರ್ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು ಗೌರ ರವಿಶಂಕರ್. ರೈತ ಬಾಂಧವರಿಗೆಲ್ಲ ಮತ್ತೊಮ್ಮೆ ನಮಸ್ಕಾರಗಳು. Oh.